ನಾಟಿ ಮಾಡಿದಾಗ ಅವರು ನಮಗೆ ಅದನ್ನು ಸಸಿದ ದುಡ್ಡು ಕೂಲಿಯರ್ ದುಡ್ಡು ಎಲ್ಲ ನಮಗೆ ಹಾಕಿದ್ರು ಸಹ ಅಕೌಂಟಿಗೆ. ಆಮೇಲೆ ವರ್ಷಕ್ಕೆ ನಾವು ಬೆಳೆ ಇಟ್ಟಿವಿ ಸರ್, ಏಕದಮ್ಮಲ್ಲೇ 40,000 ಬೆಳೆ ಆತು ಸರ್, 20 ದಿವಸಕ್ಕೆ ಬರ್ತದೆ ಅದು. 20 ದಿವಸಕ್ಕೆ 40,000 ಬೆಳೆ ಸಿಕ್ಕಾಗ ಅಲ್ಲಿಂದ ನಮಗೆ ಭಾಳ ಅನುಕೂಲ ಕಾಣ್ತು. ಭಾಳ ಅನುಕೂಲ ಕಂಡಾಗ ನಾವು ಮತ್ತೆ ತಿರುಗಾ ಅದ್ರ ಮೇಲೆ ಹೆಚ್ಚು ನಾವು ಇನ್ನೂ ಜಾಸ್ತಿ ಇಳುವರಿ ತೆಗಿಬೇಕು ಅಂತಂದು ಮತ್ತೆ ತಿರುಗಾ ಅನ್ನ ಬದುಕನ್ನ ಜೋರು ಮಾಡಿದೀವಿ ನಾವು. ಈಗ ಸೊಪ್ಪು ಅಂತಂದ್ರೆ ಯಾವ ತಳಿಯ ಸೊಪ್ಪನ್ನ ನೀವು ಬೆಳೆದ್ರ? ಈವ ತಳಿ ಅಂತಂದು ತರಿಸಿಕೊಟ್ಟಿದ್ರು ಸರ್ ಅವರು. ಅದು ಬಹಳ ಚೆನ್ನಾಗಿ ಬರ್ತದೆ, ಎಲ್ಲರೂ ಹಾಕಿರೋದು ಅದನ್ನೇ. ಇವಾಗ ರೇಷ್ಮೆ ಸಾಕೋದ್ರಿಂದ ಇವತ್ತು ಅನುಕೂಲ ಆಗಿ ಇವತ್ತು ಎಲ್ಲದಕ್ಕೂ ಒಂದು ಮಾರ್ಗವಾಗಿ ಬಹಳ ಚೆನ್ನಾಗೈತು ಸರ್ ಅದ್ರಾಗ ಅನುಕೂಲ. ಈಗ ಎಷ್ಟು ಎಕರೆ ಒಳಗಡೆ ನೀವು ಸೊಪ್ಪನ್ನ ಬೆಳೀತಾ ಇದ್ರ? 1 ಎಕರೆ ಮಾಡಿದ್ರೆ ಸಾಕು ಸರ್, ಸುಮ್ಮನೆ ಉದ್ದಕ್ಕೆ ಸುಮ್ಮನೆ ನಾನು 2 ಎಕರೆ 3 ಎಕರೆ 10 ಎಕರೆ ಹಾಕ್ನದಲ್ಲ. 1 ಎಕರೆನ ಸರಿಯಾಗಿ ಮಾಡಿಬಿಟ್ರೆ ಬೇಕಾದಷ್ಟು ನಾವು ಇಳುವರಿ ತೆಗೆದು ನಾವು ದುಡ್ಡು ಮಾಡ್ಕೊಬಹುದು ಸರ್. ಈಗ ರೇಷ್ಮೆ ಹುಳ ಚೆನ್ನಾಗಿ ಬರಬೇಕು, ರೇಷ್ಮೆ ಗೂಡು ಉತ್ತಮವಾದ ಒಂದು ಇಳುವರಿ ಬರಬೇಕು ಅಂತಂದ್ರೆ ಸೊಪ್ಪನ್ನ ಉತ್ತಮವಾಗಿ ಬೆಳಿಬೇಕಾಗುತ್ತೆ. ಈಗ ರೇಷ್ಮೆ ಸೊಪ್ಪನ್ನ V1 ತಳಿ ಹಾಕಿದ್ವಿ ಅಂತ ಹೇಳಿದ್ರ, ಯಾವ ರೀತಿ ಬೆಳೀತೀರಾ? ಈಗ ಹೊಲ ಫಸ್ಟ್ ಗೆ ನಾವು ಹೊಡ್ಕೊಂಡ್ಬಿಡ್ತೀವಿ, ಅದು ಹೊಲ ಹೊಡೆದು ಆಮೇಲೆ ಎಲ್ಲ ಕಸ ಕಡ್ಡಿನೆಲ್ಲ ತೆಗೆದು ಬಿಡ್ತೀವಿ. ತೆಗೆದು ಎಲ್ಲ ಕ್ಲೀನ್ ಮಾಡಿಬಿಡ್ತೀವಿ. ಕ್ಲೀನ್ ಮಾಡಿ ಗೊಬ್ಬರ ಹಾಕ್ತೀವಿ, ಯಾವುದು ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ, ಆಮೇಲೆ ಸರ್ಕಾರಿ ಗೊಬ್ಬರನೂ ಹಾಕ್ತೀವಿ. ಎರಡೂ ಹಾಕ್ಬಿಟ್ರೆ ಏನಾಕತ್ತೆ, ನೀರು ಸ್ವಲ್ಪ ಕಟ್ಟಿಬಿಟ್ರೆ ಸಹ 20 ದಿವಸಕ್ಕೆ ಬಂದ್ಬಿಡ್ತತೆ. 20 ದಿವಸದಾಗ ನಾವು ಮರಿಗೆ ಆರ್ಡರ್ ಕೊಟ್ಕೊಂಡು ನಾವು ಮರಿ ತರಿಸ್ಕೊಂಡು 20 ದಿವಸ ಮೇಯಿಸ್ಬಿಟ್ರೆ 2 ತಿಂಗಳು ಒಳಗೆ ನಾವು ಬೆಳೆ ತಕ್ಕೊಂಡ್ಬಿಡ್ತೀವಿ ಸರ್. ಅಂದ್ರೆ ನೀವು ರಾಸಾಯನಿಕ ಗೊಬ್ಬರನು ಕೊಡ್ತಾ ಇದ್ರ ರೇಷ್ಮೆ ಸೊಪ್ಪು ಬೆಳೆಸಕ್ಕೆ? ಹೌದು, ಬರೇ ಕೊಟ್ಟಿಗೆ ಗೊಬ್ಬರಕ್ಕೆ ಬರೋದಿಲ್ಲ ಸರ್ ಅದು. ಈಗ ಅದನ್ನು ಎಷ್ಟು ಕೊಡ್ತೀವೋ ಇದನ್ನು ಸ್ವಲ್ಪನಾದ್ರೂ ಕೊಡ್ಬೇಕು ನಮಗೆ, ಯಾಕಂದ್ರೆ ಇವತ್ತು ಹೊಂದ್ಕೊಂಡಿರೋದು ಸರ್ಕಾರಿ ಗೊಬ್ಬರನೇ. ಇವತ್ತು ಭೂಮಿಗೆ ಹೊಂದ್ಕೊಂಡಿರೋದು ಕೊಟ್ಟಿಗೆ ಗೊಬ್ಬರದ್ದು ಅಷ್ಟು ಜಲ್ದಿ ತಗೊಂಬೋದಿಲ್ಲ, ಆಡ್ರಿ ಬರೋದಿಲ್ಲ. ಅದ್ರ ಜೊತೆಗೆ ಸರ್ಕಾರಿ ಗೊಬ್ಬರ ಕೊಟ್ಟರೆ ಮಾತ್ರ ಜಲ್ದಿ ಬರುತ್ತೆ ಸರ್. ಒಂದೊಂದು ಎಲೆ ಒಂದೊಂದು ಅಂಗೈಗ ಅಗಲಿಗಂತಲೂ ಜಾಸ್ತಿ ಬಂದಾಗ ಒಂದು ಮರಿ ಒಂದು ಹುಳ ಮೇತಿಗೆ ಅಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ ಸರ್, ಅಷ್ಟು ಅದು ಎಲೆ ಅಗಲ ಬರ್ತತೆ. ಈಗೆಲ್ಲ ಸೊಪ್ಪು ಕಟಾವು ಅಂತಂದ್ರೆ ಎಷ್ಟು ದಿನಕ್ಕೆ ಬರುತ್ತೆ ನಾಟಿ ಮಾಡಿ ಮೇಲೆ? 20-25 ದಿವಸ ತಿಂಗಳೊಳಗೆ ಬಂದ್ಬಿಡುತ್ತೆ ಸರ್ ಅದು. ಅವಾಗ ಏನ್ ಮಾಡ್ತೀವಿ, ಅಲ್ಲೇ ಒಂದು ಸೊಂಟ ಎದೆ ಮಾಟ ಬಂತು ಅಂದಟಿಗೆ ನಾವು ಮರಿಗೆ ಆರ್ಡರ್ ಕೊಟ್ಬಿಡ್ತೀವಿ. ನಾವು ಮರಿಗೆ ಆರ್ಡರ್ ಕೊಟ್ಟು ಒಂದು ವಾರ ಮೇಸನ ಅನ್ನೋತಿಗೆ ಅಲ್ಲೇ ಕೈ ಸಿಗದಂಗೆ ಹೋಗ್ಬಿಡುತ್ತೆ ಸರ್. ಅವಾಗ ಈ ಪ್ರೀತ್ ಸೊಪ್ಪು ಅಡುಗೆ ಬರುತ್ತೆ ಸರ್. ಅವಾಗ ಈ ಸೊಪ್ಪಿಗೆ ಏನಾದ್ರೂ ಹೆಚ್ಚು ಮಳೆಗಾಲ ಬಂದಾಗ ಸೊಪ್ಪು ಒಂಥರ ಅರ್ಷ್ಟ ಮಣ್ಣಾಗೋದು, ಒಂಥರ ಮುಟ್ರು ಬರೋದು, ಈ ತರ ಆಗುತ್ತ? ಮುಟ್ರು ಬರ್ತದೆ ಸರ್. ಅವ್ರು ಈಗ ರೇಷ್ಮೆ ಇಲಾಖೆಗೆ ಅವ್ರಿಗೆ ಸಾಹೇಬ್ರಿಗೆ ಫೋನ್ ಮಾಡಿದ್ರೆ ಹೇಳ್ತಾರೆ ಅವರು, ಇಂಥ ಮೆಡಿಸಿನ್ ನೋಡ್ಕೊಳ್ರಿ, ಅದು ಮುಟ್ರು ಬರೋದಿಲ್ಲ ಅಂತ ಹೇಳ್ತಾರೆ ಅವರು. ಆಮೇಲೆ ಮತ್ತೆ ಸರ್ ಮತ್ತೆ ಎಲ್ಲಿ ಸಿಗ್ತದೆ ಅಂತ ನಂದಾಗ ನಮ್ಮ ಆಫೀಸ್ನಾಗ ಇತ್ತು ಬರಪ್ಪ ತಗೊಂಡೋಗಿ ಮತ್ತೆ ಹೊಡ್ಕೊಂಡು ನೀನು ಇದು ಮಾಡಿಕೆ ಅಂತ ಹೇಳ್ತಾರೆ. ಈಗ ಮೆಡಿಸಿನ್ ಅಂತಂದ್ರೆ ಏನು, ರಾಸಾಯನಿಕ ಮೆಡಿಸಿನ್? ಯಾವ ರೀತಿ ಮೆಡಿಸಿನ್? ಇಲ್ಲ ಸರ್, ಅದು ಬೇರೆ ಫಸಲಿಗೆ ಹೊಡಿಯೋದಲ್ಲ ಸರ್, ರೇಷ್ಮೆಗೆ ಹೊಡಿಯದೆ. ರೇಷ್ಮೆಗೆ ಮುಟ್ರು ಬರದಂತದ್ದು ಅದಕ್ಕೆ ಯಾವ ತೊಂದರೆ ಆಗದಂತದ್ದು ಅವ್ರು ಕೊಡ್ತಾರೆ ಸರ್, ನಾವು ಹೊಡಿತೀವಿ. ಅಂದ್ರೆ ಗಿಡಗಳ ಮೇಲೆ ಯಾವುದೇ ರೀತಿ ಪ್ರಭಾವ ಬೀರಲ್ಲ, ತೊಂದರೆ ಮಾಡಲ್ಲ? ಇಲ್ಲ ಸರ್, ಅದು ಯಾವ ರೀತಿಗೂ ತೊಂದರೆ ಮಾಡಲ್ಲ, ಇನ್ನ ಪುಷ್ಟಿಕರವಾಗಿ ಬೆಳೆಸಂತ ಔಷಧಿ ಕೊಡ್ತಾರ ಸರ್ ಅವರು. ಈಗ ನಾಟಿ ಮಾಡಿದ್ರಲ್ಲ ರೇಷ್ಮೆ ಸಸಿ ಗಿಡನ, ಅಂದ್ರೆ ಯಾವ ದಾಯದಲ್ಲಿ ನಾಟಿ ಮಾಡಿದ್ರ? ಅವ್ರು ನಮ್ಮನ್ನ ಕೇಳ್ತಾರೆ ಎಷ್ಟು ನೀನು ಯಾವ ದಾಯ ಮಾಡ್ಕೊಂತೀಯ ಅಂತ. ನೀವು ಯಾವ್ದು ಹೇಳ್ತಾರೋ ಅದನ್ನ ಮಾಡ್ತೀವಿ ಅಂತೀವಿ. ಅವ್ರು ಏನ್ ಹೇಳ್ತಾರೆ, 5x3 ಮಾಡು. 5x3 ಯಾಕೆ ಮಾಡ್ಬೇಕು ಅಂತ ಅಂದ್ರೆ, ಈಗ 3 ಅಡಿದು ಸೊಪ್ಪು ಕಲ್ತ್ಕಂತತಿ, ಅದು ಕಲ್ತ್ಕೊಂಡ್ ಬಳಕ ನೀನು ಓಡಾಡಕ್ ಸರಿವಾಗಲ್ಲ, 5ರಾಗೆ ನೀನು ಓಡಾಡ್ಬೋದು, ಅಗಲ ಇರ್ತತಿ. ನೀನು ಸೊಪ್ಪು ಸೇರಿ ಒತ್ಕೊಂಡು ಹೊಕ್ಕಿ ಈಗ ಮರ್ಯಾಸ ಹಾಕಿದಾಗ ಅದನ್ನ ಒತ್ಕೊಂಡು ಹೋಗಕ್ ಬರೋದಿಲ್ಲ, 5 ಅಡಿಯಾಗ ನೀನು ಓಡಾಡಕ್ಕೆ ಅದಕ್ಕೆ 5x3 ನಾವು ನಮ್ಮ ಪ್ರಕಾರವಾಗಿ ಹಾಕಪ್ಪ ಹೇಳಿಕೊಟ್ಟ ಬಳಕ ನಾವು ಹಾಕ್ತೀವಿ ಸಾ. ಎಲ್ಲ ಕ್ಲೀನಾಗಿ ಟೇಪ್ ಹಿಡ್ಕೊಂಡು ಅಳತಿ ಮಾಡಿ ನಾವು ಹಾಕ್ತೀವಿ ಸಸಿನ. ಈಗ ನಾಟಿ ಮಾಡಿ ಮೇಲೆ ಅಂದ್ರೆ ನೀರು ಬಿಡಬೇಕಾಗುತ್ತೆ, ಅದಕ್ಕೆ ನೀರಿನ ಒಂದು ವ್ಯವಸ್ಥೆ ಯಾವ ರೀತಿ ಮಾಡಿದ್ರೆ ಸರ್? ಫಸ್ಟ್ಗೆನೆ ಸಸಿ ನೆಡಬೇಕಾದ್ರೆ ನಾವು ಈಗ ಮುಂಗಾರಿ ಮಳೆಗೆ ಹಾಕಿದ್ವಿ. ಮಳೆಗೆ ಹಾಕಿದಾಗ ಅದು ಜಲ್ದಿ ಸಾಯೋದಲ್ಲ, ಅದು ಒಂಥರ ಅಂಟಿದ್ದಂಗೆ ಸಹ, ಅದು ಇದು ಮಲಿಗಂಟಿದ್ದಂಗೆ. ಆಮೇಲೆ ಅದನ್ನ ನಾವೇ ಮಾಡಿದ್ವಿ, ಈಗ ಗುಂಡಿ ಹೊಡೆದು ನಾವು ನಾಟಿ ಮಾಡಿದಾಗ ಅದಕ್ಕೆ ನೀರು ಬಿಡಕ್ಕೆ ಆಗ್ಲಿಲ್ದಕ್ಕೆ ನಾವೇ ಮಾಡಿದ್ವಿ, ನನ್ನ ಮಕ್ಕಳು ನಮ್ಮ ಹೆಣ್ಮಕ್ಳು ಸೇರ್ಕೊಂಡು ನಾವು ಬಕೆಟ್ಗಳಾಗಿ ನೀರು ಇಟ್ಕೊಂಡು ಒಂದೊಂದು ಚೆಮ್ಮ ನೀರು ಹಾಕ್ಯಂತ ಬಂದೀವಿ ಸರ್, ಅತ್ಯಂತ ಶೀಘ್ರ ಆಗೋವರೆಗೂ. ಆಮೇಲೆ ಬೇಸಾಯ ಮಾಡಿದ್ವಿ, ಬೇಸಾಯ ಮಾಡಿ ತುಂಬ ನೀರು ಬಿಟ್ಕೊಂತ ಬಂದೀವಿ. ಆ ತುಂಬ ನೀರು ಸರಿಯಾಗೋದಿಲ್ಲ ಅಂತ ಹೇಳಿ ಅವರು ರೇಷ್ಮೆ ಇಲಾಖೆಯವರು ಡ್ರಿಪ್ ಎಳಿಸ್ಕೊಳ್ರಿ, ನಾವು ದುಡ್ಡು ಕೊಡ್ತೀವಿ ಅಂದರು. ಈಗ ಆಯ್ ನೀರು ಬಿಡೋದ್ರಿಂದ ಡ್ರಿಪ್ ವ್ಯವಸ್ಥೆ ಮಾಡಿದ್ರೆ ಸಾಕಷ್ಟು ಅಂದ್ರೆ ನೀರನ್ನು ಉಳಿತಾಯ ಮಾಡಬಹುದು, ಹಿತಮಿತವಾಗಿ ನೀರು ಕೊಡಬಹುದು ಅಂತ ಹೇಳ್ತೀರಾ? ಹ್ಞೂ ಸರ್, ಡ್ರಿಪ್ ವ್ಯವಸ್ಥೆ ಮಾಡಿದ್ರೆ ನೀರು ಒಂದೇ ಬೋರ್ ಇತ್ತಂದ್ಕ 1 ಎಕರೆ ಕಟ್ಟೋದು 10 ಎಕರೆ ಕಟ್ಬೋದಾ ಸರ್ ಡ್ರಿಪ್ ಮೂಲಕ? ಆದರೆ ಹರಿ ನೀರಾದರೆ ಅಷ್ಟೊಂದು ಮಾಡೋಕ್ಕಾಗಲ್ಲ, 1-2 ಎಕರೆ ಎಲ್ಲ 3 ಎಕರೆ ಮಾಡ್ಕೊಬಹುದು. ಈಗ ಒಳ್ಳೆಯ ಸೊಪ್ಪು ಯಾವ ರೀತಿ ಬೆಳಿಬೇಕು ಅನ್ನೋದನ್ನ ಈಗ ಸಾಕಷ್ಟು ಮಾಹಿತಿ ಕೊಟ್ಟರೆ, ಇದ್ರ ಜೊತೆಗೆ ಒಂದು ಮನೆ ತಯಾರು ಮಾಡಬೇಕಪ್ಪ ರೇಷ್ಮೆ ಹುಳು ಸಾಕಾಣಿಕೆ ಮಾಡಬೇಕಂದ್ರೆ. ಮನೆ ಅಂತಂದ್ರೆ ಯಾವ ರೀತಿ ನೀವು ನಿರ್ಮಾಣ ಮಾಡಿದ್ರೆ? ಈಗ ನಾವು ರೇಷ್ಮೆ ಆಫೀಸ್ನಾಗ ಹೋಗಿ ಕೇಳಿದಾಗ ಅದು ಏನಾಯ್ತು ಅಂತಂದ್ರೆ ಈಗ ನಾವು ಮತ್ತೆ ಈಗ ರೇಷ್ಮೆ ಈಗ ಸೊಸಿ ಹಾಕಿಬಿಡಿದೀವಲ್ಲ ಸರ್, ಮತ್ತೆ ಈಗ ನಾನು ಈಗೇನು ಅದನ್ನ ಹೆಂಗ್ ಸಾಕ್ಬೇಕು ಅಂತ ಹೋದಾಗ ಅವ್ರು ಹೇಳಿದ್ರು ಸರ್ ಈ ತರ ನಮ್ದು ಇಷ್ಟು ಅಮೌಂಟ್ ಐತಪ್ಪ, 360,000 ಕೊಡ್ತೀವಿ ನಾವು, ನಾವು ಕೊಟ್ಟದ್ದು ನಿನಗೆ ಆಗೋದಿಲ್ಲ, ನೀನು ಕೈಲಿಂದ ಬೀಳ್ತವೆ, ನೀನು ಅನುಕೂಲಾಗ ಕಟ್ಕೊಂಬೇಕು, ನೀನು ಕಟ್ಕೊಂಡ್ರೆ ನಿನಗೆ ಕಟ್ ಮನೆ, ನಾವು ಕೊಟ್ಟದ್ದು ಲೆಕ್ಕಲ್ಲ ಅಂತಂದು ಅಂದ್ರು ಸರ್. ನಾವು ಅದಕ್ಕಿಂತ ಏನು ಮಾಡಿದ್ವಿ, ಮತ್ತೆ ಆಯಾ ಕೇಳಿದ್ವಿ, ಆಯಾ ಕೇಳಿದ್ರೆ ಅವ್ರು ಎಲ್ಲದೂ ಹೇಳಿದರು ಒಟ್ಟು ಅದು ಎಷ್ಟು ಆಯಾ ಮಾಡ್ಕೊಂತೀಯ ಅಷ್ಟು ದುಡ್ಡು ಬರ್ತತಿ, ಸಣ್ಣದ ಆಯಾ ಮಾಡಿದರೆ ಸ್ವಲ್ಪ ದುಡ್ಡು ಬರ್ತತೆ. ಈಗ ನಾವು ಹೇಳ್ದಂಗೆ 52 ನೀನು ಕಟ್ಟಿಸಿದ್ರೆ 360 ಕೊಡ್ತೀವಿ ಅಂತಂದ್ರೆ ಸರ್ ಅಥವಾ ಅದನ್ನೇ ಕಟ್ಟಿಸ್ತೀನಿ ಅಂತಂದು ಹೇಳಿಬಿಟ್ಟು ನನ್ನ ಕೈಲಿಂದ 180 ಹಾಕಿದೆ. ಅವ್ರು ಕೊಟ್ಟರು 360 ಕೊಟ್ಟರು ಸರ್. ಅವರು ಸ್ಟ್ಯಾಂಡು ಮಾಡ್ಸೋಕ್ಕೆ ನಾವು ತಿರ್ಗಿ ಆಮೇಲೆ ವ್ಯವಸ್ಥೆ ಮಾಡ್ಕೊಂಡ್ವಿ, ಸಾಹೇಬ್ರನ್ನ ಕೇಳಿ ನಾವು ಮಾಡ್ಕೊಂಡ್ವಿ, ನಾವು ಸ್ವಂತಕ್ಕೆ ಮಾಡಕ್ಕೆ ಬರಲಿಲ್ಲ, ನಮಗೆ ಗೊತ್ತಿಲ್ಲ ಫಸ್ಟ್ಗೆನೆ. ಆಮೇಲೆ ಸ್ಟ್ಯಾಂಡ್ ಮಾಡಿರೋ ತಕ್ಕೆಲ್ಲ ಕಳಿಸಿದ್ರು ಅವರು, ಆಜಾದ್ ನಗರ ಅಂತ ಬರ್ತದೆ ಸರ್, ಅಲ್ಲಿಗೆ ಕಳಿಸಿದ್ರು, ನೋಡ್ಕೊಂಬರಿ ಹೋಗ್ರಿ ನೀವು ಆ ಥರ ಮಾಡ್ಬೇಕು, ನಿಮಗಿನ್ನ ಹೊಸಬ್ರು ನಿಮಗೆ ಗೊತ್ತಿಲ್ಲ, ಅಲ್ಲಿಗೆ ಹೋಗಿ ಎಲ್ಲ ತಿಳ್ಕೊಂಡು ಮಾಡ್ಕೊಂಡು ಬರ್ರಿ, ಆವಾಗ ನಿಮ್ಗೆ ಅನುಭವ ಸಿಗ್ತತೆ ಅನ್ನೋ ಹೊತ್ತಿಗೆ ಅದನ್ನೆಲ್ಲ ನೋಡ್ಕೊಂಬಂದ್ವಿ. ಆಮೇಲೆ ನಮ್ಮ ದೊಣ್ಣಹಳ್ಳಿ ನಾಗರಾಜಪ್ಪ ಅಂತ ಕಳಿಸಿದ್ರು, ಅವರು ಅಳಬರು ನಮ್ಮ ರೇಷ್ಮೆ ಇಲಾಖೆಗೆ. ಆವಾಗ ಅವ್ರ ತಕ್ಕ ಹೋದ್ವಿ, ಏನು ಸ್ಟ್ಯಾಂಡ್ ಒಂದು ಮಾಡಿಸ್ಕ ದುಡ್ಡು ಇಳುವರಿ ಮಾಡ್ಕೊಳ್ರಿ, ಈಗ ನಡಿ ಈ ಥರ ನೀನು ವೈರ್ ತಂದು ಈಗ ನಡಿ ಈ ಥರ ಎಣಕಳಪ್ಪ ಅಂತಂದು ತೋರಿಸಿದ್ರು ಸರ್. ಆಮೇಲೆ ವೈರ್ ತಂದು ನಾವು ತಂದೆ ಮಗನೇ ಹೇಳ್ಕಂದ್ವಿ, ಸ್ಟ್ಯಾಂಡು ಪೋಲಿಸ್ ತಂದ್ವಿ, 200 ಒಂದು ಪೋಲ್ಸು, 70 ಪೋಲ್ಸ್ ಆದವು ಸರ್. ನಾವು ಫಸ್ಟ್ ಬಂಡವಾಳ ಹಾಕ್ಬೇಕು, ಆಮೇಲೆ ನಮ್ಮ ಬಂಡವಾಳ ಹಾಕಿದ್ದು ಬಂದ್ಬಿಡ್ತದೆ ಸರ್, ಕೊಡ್ತಾರೆ ಸರ್, ಎಲ್ಲ ಸಬ್ಸಿಡಿನೇ ಪೂರ ಅದು. ಆಂಗ್ಲರ್ ಹಾಕಿ ಸೀಟು ಮಾಡೋ ಹೊತ್ತಿಗೆ ಭಾಳ ಅನುಕೂಲ ಆಯ್ತು ಸರ್. ಇವತ್ತು ನಾವು ಇನ್ನೂ 7 ಬೇಕಾದ್ರೂ ನಾವು ರೇಷ್ಮೆ ಬೆಳಿಬೋದು, ನಾವು ಇನ್ನೂ ಬೇಕಾದಷ್ಟು ಅನುಕೂಲ ನಾವು ಪಡಿಬೋದು ಸರ್. ಅಂದ್ರೆ ಈಗ ಮನೆಯೆಲ್ಲ ಸಿದ್ಧತೆ ಮಾಡ್ಕೊಂಡ್ರ, ಈಗ ಹುಳ ತರಬೇಕಾದ್ರೆ ಅಂದ್ರೆ ಏನು, ನೀವು ಪ್ರಾರಂಭದಲ್ಲಿ ಏನು ಮೊಟ್ಟೆ ತಂದು ಸಾಕಾಣಿಕೆ ಮಾಡಿದ್ರ ಅಥವಾ ಚಾಕಿ ಹುಳ ತಂದು ಸಾಕಾಣಿಕೆ ಮಾಡಿದ್ರ? ನಾವು ಮೊಟ್ಟೆ ನಮಗೆ ಅನುಭವ ಇಲ್ಲ, ಈಗ ಮೊಟ್ಟೆ ತಂದು ಸಾಕ್ಯಂತೀವೋ ಮರಿ ಕೊಡ್ತಾರೆ, ಮರಿ ತರಿಸ್ಕೊಂತೀಯಪ್ಪ ಅಂದ್ರು. ಆಮೇಲೆ ಎಲ್ಲಿ ಮಾರುಗಟ್ಟ ಮೊಟ್ಟೆ ಕೊಡ್ತಾರೆ, ಮೊಟ್ಟೆ ತಂದ್ರೆ ನಿನಗೆ ಮಾಡ್ಕೊಂಬರಲ್ಲ, ಹೊಸ ಬೆಳೆಗಾರಲ್ಲ ತಂದು ಸಾಹೇಬ್ರು ಹೇಳಿದ್ರು, ಈಗ 2 ಜರ ಎಬ್ಬರಿಸ್ಕೊಡ್ತಾರಪ್ಪ ಮರಿ ತರಿಸ್ಕೊಂಬಿಡು ಅಂತಂದು ಹೇಳಿಬಿಟ್ಟು ಅವರು ಸಾಕಿ ಸೆಂಟರ್ ಅವೆಲ್ಲ ನಂಬರ್ ಕೊಟ್ಟರು. ಅವಾಗ ಎಲ್ಲರಿಗೂ ಫೋನ್ ಮಾಡೋ ಒಡೆತಿಗೆ ನಾನು ತಗ ಸಿಗ್ತಾವ ಅಂತ ಒಬ್ರು ಅಂದರು, ನಾನು ತಗ ಸಿಗಲ್ಲ ಅಂತ ಒಬ್ರು ಅಂದರು, ಕೊನೆಗೆ ಒಬ್ಬರು ಪರಶುರಾಮಪುರದವ್ರು ತಂದು ಕೊಟ್ಟರು. ಭಾಳ ಕಡಿಮೆ ಇತ್ತು ಮರಿ ರೇಟು ಅವಾಗ, ಎಷ್ಟೊಂತನಂದರೆ 1700 ಏನೋ 1100 ಇತ್ತು ಸಾ 100 ಮೊಟ್ಟೆ. ಹಂಗೆ ಆಗ್ತಾ ಆಗ್ತಾ ನಾವು ಎಷ್ಟು ಏಕದಮ್ 250 ಮೊಟ್ಟೆ ತರಿಸಿದ್ವಿ. ಅವತ್ತೊಂದು ದಿವಸದಾಗೆ 400-350 ಇದ್ದಾಗಲೇ 40,000 ರೊಕ್ಕ ಕಂಡ್ವಿ. ಭಾಳ ಅನುಕೂಲನೇ ಸಿಕ್ತು ಸಾದ್ರಾಗೆ. ಈಗ ಚಾಕಿ ಹುಳ ಅಂತಂದ್ರೆ ಯಾವ ಟೈಮ್ನಲ್ಲಿ ತರಬೇಕು, ಏನು ತಂಪತ್ನೇ ತರಬೇಕಾ, ಯಾವಾಗ ತರಬೇಕು ಅಂತ ಹೇಳ್ತೀರಾ? ಇಲ್ಲ ಸರ್, ಅವರು ಬಿಸಿಲ ಕೊಡೋದಿಲ್ಲ, ಅವರು ತಂಪತ್ನಾಗ ತಂದು ಕೊಡೋದು, ಆ ತಂದದ್ದು ಯಾರಿಗೆ ಗೊತ್ತಾಗಲ್ಲ, ಅದು ಅವ್ರು ಇಳಿಸಿದ್ದು ಗೊತ್ತಾಗಲ್ಲ, ಆ ಟೈಮ್ನಾಗ ತಂದು ಕೊಟ್ಟು ಹೋಗ್ಬಿಡ್ತಾರ ಅವರು. ಈಗ ಹುಳು ಎಲ್ಲ ತಂದು ಸಾಕಾಣಿಕೆ ಮಾಡ್ತಿರಲ್ಲ, ಇಲ್ಲಿ ಒಳ್ಳೆಯ ಒಂದು ಉತ್ತಮವಾದ ಗೂಡು ಬರ್ಬೇಕಂತಂದ್ರೆ ಯಾವ ರೀತಿಯ ಒಂದು ಸಾಕಾಣಿಕೆ ಮಾಡ್ತೀರ? ಅದೇ ಸರ್, ಈಗ ಅವರು 2 ಜರ ಎಬ್ಬರಿಸಿಕೊಡ್ತಾರಲ್ಲ, ಅವಾಗ ನಾವೇನ್ ಮಾಡ್ತೀವಿ, ಒಂದು 5-6 ಮೇವ್ ಮೇಯ್ತತೆ, ಆಮೇಲೆ 3 ಜನಕ್ಕೆ ಬರ್ತತೆ. 3 ಜನಕ್ಕೆ ಬಂದಾಗ ಅದೆಲ್ಲ ಸೆಂಡ್ ಎತ್ತಿ ನಿಂತ್ಕೊಂತದ ಸರ್, ಅವಾಗ ಜನಕ್ಕೆ ಬಂದತಂತಂದು ನಾವು ಮೇವ್ ಸ್ಟಾಪ್ ಮಾಡ್ತೀವಿ ಸರ್. ಮೇವ್ ಸ್ಟಾಪ್ ಮಾಡಿದಾಗ ಮೆಡಿಸಿನ್ನು ಸುಣ್ಣ ನಾವು ಎಲ್ಲ ಮಿಕ್ಸ್ ಮಾಡಿ ಒಡೆದು ಕೈ ಬಿಟ್ಬಿಡ್ತೀವಿ. ಅವಾಗ 2 ದಿನ ಉಪವಾಸ ಕೆಡುತ್ತೀವಿ. 2 ದಿನ ಉಪವಾಸ ಕೆಡಿದಾಗ ಮತ್ತಿರ್ಗ ಅದು ಅಲ್ಲೇ ಮೇಯ ಕಾಲೆ ಭಾರಿ ಆಡ್ತಿರ್ತದೆ ಸರ್. ಅವಾಗ ಅದು ಅಲ್ಲೇ ಎದ್ದು ಮೇಯ್ತಿರ್ತತೆ, ಅದು ಜ್ವರ ಕಮ್ಮಿ ಆದಟ್ಟಿಗೆ ಅದು ಮೇಯಕ್ಕೆ ಭಾರಿ ಆಡ್ತಿರ್ತತೆ, ಒಣಸೊಪ್ಪನೆ ತಿಂದ್ಬಿಡ್ತದೆ ಅದು. ಆವಾಗ ಎಲ್ಲ ಎದ್ದದವ ಅಂತಂದು ಹೇಳಿಬಿಟ್ಟು ಅವಾಗ ಮತ್ತೊಂದೊಟ್ಟು ಮೆಡಿಸಿನ್ ಹೊಡಿತೀವಿ, ಮೇ ತಿನ್ನಂಥದ್ದು ಮೆಡಿಸಿನ್ ಹೊಡೆದು ನಾವು ಸೊಪ್ಪು ಹಾಕ್ತೀವಿ ಸರ್. ಈಗ ಸೊಪ್ಪು ದಿನದಲ್ಲಿ ಎಷ್ಟು ಟೈಮ್ ಕೊಡ್ತೀರ? ದಿನದಲ್ಲಿ ಬೆಳಗ್ಗೆ 8 ಕೊಟ್ಬಿಡ್ಬೇಕು ಸರ್, ಮತ್ತೆ ಸಾಯಂಕಾಲ 5 ನಾವು ಕೊಟ್ಬಿಡ್ತೀವಿ. ಮತ್ತಿರ್ಗ ಯಾಕಂತಂದ್ರೆ ಟೈಮ್ ಆಗಿ ಕೊಡಂಗಿಲ್ಲ, ನಾವು ಹೆಂಗೆ ಊಟ ಟೈಮ್ ಕರೆಕ್ಟ್ ಉಣ್ತೀವಿ ಆ ಥರ ಅವಕ್ಕೆ 8-5 ಅವಕ್ಕೆ ಟೈಮ್ ಇಟ್ಬಿಡ್ತಾರೆ ಸರ್. ಅದರಿಂದ ಕರೆಕ್ಟಾಗಿ ಅಷ್ಟೇ ಟೈಮ್ಗೆ ಕೊಡ್ಬೇಕು ಅವಕ್ಕೆ. ಈಗ ಹುಳ ಚೆನ್ನಾಗಿ ಬರಲಿ ಅಂತೇಳಿ ಹೆಚ್ಚು ನಾವು ಮೇವು ಕೊಡೋದ್ರಿಂದ ಲಾಭ ಇಲ್ಲ ಅಂತ ಹೇಳ್ತೀರ ಸರ್? ಈಗ 2 ಜ್ವರದಿಂದ ಮತ್ತೆ ತಿರ್ಗ ನಾವು 4 ಜ್ವರ ತನಕಲ್ಲೂ ಮೇವು ಅಳತಿ ಕೊಡ್ತೀವಿ. ಅದಾಲೆ ಗೊತ್ತಾಕತ್ತೆ ಅವು ಶಕ್ತಿ ಎಷ್ಟೈತೆ, ಎಷ್ಟು ಊಟ ಮಾಡ್ತಾವ ಅಂಬೋದು ನಮಗೆ ಗೊತ್ತಾಯ್ತು ಸರ್, ಅನುಭವ ಆಗತ್ತೆ ಸರ್. ಅನುಭವ ಆದಾಗ ನಾವೇ ಮಾಡ್ತೀವಿ, 4 ಜ್ವರ ಬರೋ ತನಕ ಮೇವು ಕಮ್ಮಿನೇ ಕೊಡೋದು. 4 ಜ್ವರ ಬಂದಡಿಗೆನೆ ಆಮೇಲೆ ಏನು ಮಾಡ್ತದೆ ಅಂತಂದರೆ ಅವಾಗಲೇ ಭಾರಿ ಮೇವು ಹಾಕ್ಬೇಕು ಸರ್ ಅವಕ್ಕೆ. ನೀನೇನಲ್ಲ ಹಿಂಗೆ ಹಾಕಿ ಹಿಂದಕ್ಕೆ ತಿರುಗಿ ನೋಡೋಬಿಟ್ಟಿಗೆ ಅಲ್ಲೇ ಖಾಲಿ ಆಗಿರ್ತತಿ ಮೇವು ಅಂತ ಹೊಡ್ತಾ ತಿಂದಿರ್ತಾವೆ ಅವು. ಎಷ್ಟು ದಿನ ಅಂದರೆ 7 ದಿವಸ ಫುಲ್ ಮೇಯಿಸ್ಬೇಕು ಸರ್ 4 ಜ್ವರ ಬಂದಾಗ. ಅವಾಗಲೇ ಮರಿ ದಪ್ಪ ಬರೋದು, ಅವಾಗ ನಮಗೆ ಗೂಡು ದೊಡ್ಡದು ಬರ್ಬೇಕಂತಂದ್ರೆ ಮೇವಿನಾಗೆ ಇರೋದು. ಅಲ್ಲೇ ಹಣ್ಣಿಗೆ ಬಂದಾಗ ಮರಿ ಅಲ್ಲೇ ತಡ ಮಾಡೋದಿಲ್ಲ, ಅದು ಎಲ್ಲಿ ಬೇಕು ಅಲ್ಲೇ ಅಲ್ಲೇ ಗೂಡು ಕಟ್ಟಕ್ಕೆ ಶುರುವಾಗಿಬಿಡ್ತದೆ ಸರ್ ಅದು. ಅವಾಗ ನಾವು ದಡಗನ್ನು ನೋಡ್ಕೊಂಡು ಚಂದ್ರಿಕಾ ಹಾಕ್ಬಿಟ್ರೆ ಅವಾಗ ಎಲ್ಲ ಒಳಟು ಚಂದ್ರಿಕಾಕ್ ಹೋಗಿ ಗೂಡು ಕಟ್ಟಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಬಿಡ್ತದೆ ಸರ್. ಅದು ಏನಲ್ಲ, ಚಂದ್ರಿಕಾ ಹಾಕಿ 2-3 ದಿನದಾಗ ಗೂಡೆಲ್ಲ ಫುಲ್ ಕಟ್ಕೊಂಬಿಡ್ತದೆ ಸರ್. ಆಮೇಲೆ 4 ದಿನ ಅಲ್ಲ 5 ದಿನದಾಗ ನಾವು ಅಲ್ಲಿ ಗೂಡು ಬಿಡಿಸ್ಕೊಂಡು ತಾಂದು ಹೋಗ್ತಿರ್ಬೇಕು ಸರ್. ಅದು ಲೇಟ್ ಮಾಡಂಗಿಲ್ಲ ಸರ್. ಅದು ಈಗ ಮಳೆಗಾಲದಲ್ಲಿ ಈಗ ಮಳೆ ಹಿಡ್ಕೊಂಡಿರುತ್ತಪ್ಪ, ಜಿನಿ ಜಿನಿ ಮಳೆ, ಅವಾಗ ಸೊಪ್ಪೆಲ್ಲ ತೊಯ್ದಿರ್ತತೆ. ಈಗ ಮಳೆ ನೀರು ನೆಲ್ಲಿ ನೆಂದಂತ ಸೊಪ್ಪನ್ನ ನೀರು ಕೊಡ್ತ್ರೆ ಅನ್ನೋದ್ ಮತ್ತೆ ಒಣಗಿಸಿ ಆರಿಸಿ ಕೊಡ್ಬೇಕಾಗುತ್ತೆ. ನಮ್ಮ ಅದು ಸೊಪ್ಪು ಕೊಡಂಗೇ ಇಲ್ಲ. ಏನಿದ್ರು ಒಂದು 1/2 ಗಂಟೆ ಆಗ್ಲಿ ಬಿಸಿಲು ಬಿದ್ದಾಗ ಅದು ಎಲೆಯಾಗಿ ನೀರಲ್ಲ ಇಮಿಕ್ಕಿದ ಬಳಕಲೇ ಕೊಡ್ಬೇಕು ಹೊರತಾಗ ಅದು ಇಬ್ಬನಿ ಹಂಗಿದ್ರು ಕೊಟ್ರೆ ಹುಳ ಬದುಕಲ್ಲ ಸರ್. ಅದು ಇಬ್ಬನಿ ಮೇವು ಮೇಯ್ತು ಅಂತಂದ್ರೆ ನೀರಿನ ಅಂಶ ಇತ್ತು ಅಂದ್ರೆ ಅದು ಮರಿ ಬದುಕಲ್ಲ ಸರ್. ಅದ್ರಲ್ಲಿಂದ ನಾವೇನ್ ಮಾಡ್ತೀವಿ ಅಂತಂದ್ರೆ ಸೂರ್ಯನ ಕಿರಣ ಒಂದು 10 ನಿಮಿಷ 1/2 ಗಂಟೆ ಬಿದ್ದ ಬಳಕಲೇ ನಾವು ಅದ್ರ ಹೋಗಿ ಹಿಂಗೆಲ್ಲ ಕೊಡಿವಿ ಕೈ ಬಿಟ್ಕೊಂಡಿರ್ತೀವಿ ಇಷ್ಟು ಸಾಲ ಅಂತ ಗೊತ್ತಿಟ್ಕೊಂಡು ಆಮೇಲೆ 1/2 ಗಂಟೆ ಬಿಸಿಲು ಬಡ್ಕೊಂಡ್ ಅಡಿಗೆ ಎಲ್ಲ ಕ್ಲೀನ್ ಆಗಿ ಏರಿಕೊಡ್ತದೆ ನೀರು. ನೀರ್ಕೆಂದಾಗ ನಾವು ಅವಾಗಲೇ ಕೊಯ್ದು ಗಡಗ್ನ ಹಾಕೊಂಬಿಡ್ತೀವಿ ಸಾ ಮನೆಯಕ್ಕೆ ತುಂಬ ಕೊಯ್ದು ಹಾಕ್ಕೊಂಡು ಆಮೇಲೆ 1/2 ಗಂಟೆ ಲೇಟ್ ಆಗಲಿ ಮರಿಗೆ ಒಳ್ಳೆ ಸೊಪ್ಪನ್ನೇ ಕೊಡ್ಬೇಕು ಸರ್. ನಾವು ಒಳ್ಳೆ ಸೊಪ್ಪೇ ಕೊಡ್ತೀವಿ, ನೀರಿನ ಸೊಪ್ಪು ಕೊಡೋದಿಲ್ಲ. ಈಗೆಲ್ಲ ಅದು ರೇಷ್ಮೆ ಸೊಪ್ಪು ತರ್ತೀರಪ್ಪ, ಅದನ್ನ ಕಟಾವ್ ಮಾಡಿ ಹಾಕ್ತಾರೆ ಹಂಗೆ ನೇರವಾಗಿ ಅರೆ ಅರೆನೇ ಆಗ್ತಾ ಇದ್ರೆ. ಈಗ ಮೊದ್ಲೆಲ್ಲ ನಾವು ಕಂಡಂಗೆ ಅದನ್ನ ಎಲೆ ಅರೆದು ಅದನ್ನೆಲ್ಲ ಸಣ್ಣಕ್ಕೆ ಕೊರೆದು ಹಾಕ್ಬೇಕಾಯ್ತು, ಮರಿನೂ ಚೇಂಜ್ ಮಾಡ್ಬೇಕಾಯ್ತು. ದಿನಕ್ಕೆ ದಿನ ಹಳೆ ಸೊಪ್ಪು ತೆಗೆದು ಮತ್ತೆ ಮರಿ ಬೇರೆದ್ರೆ ಕಿಡ್ದಾಕಿ ಮತ್ತೆ ಹೊಸ ಸೊಪ್ಪು ಹಾಕೋದು ಹಿಂಗೆಲ್ಲ ಮಾಡ್ತಿತ್ತು, ಫಜಿತಿತ್ತು ಅದು. ಈಗ ಭಾಳ ಈಸಿ ಆಯ್ತು ಸರ್. ಇವಾಗ ಏನಿಲ್ಲ, ಕೊಯ್ಕೊಂಬರ್ತೀವ ಹಂಗೆ ಕ್ಲೀನಾಗಿ ಒಂದಿಕೆ ಸೊಪ್ಪು ಒಂದು ಒತ್ತಡಿ ಕಡೆಯಿಂದ ಮನಗಿಸಿ ಅಂತ ಹೋಗ್ಬಿಡ್ತೀವಿ ಸರ್. ಮನಗಿಸಿ ಅಂತ ಹೋದಂಗೆ ಅದು ಮರಿ ಅಡಿಗಿರ್ತತಿ, ಆಮೇಲೆ ಸೊಪ್ಪು ಹಾಕ್ಯಂತ ಹೋದಂಗಲ್ಲ ಅದು ಮ್ಯಾಕ್ ಬಂದು ಮೇದ್ಕಂತ ಬಂದ್ಬಿಡ್ತದೆ. ಅದು ಅಂದ್ರೆ ಈಗೆಲ್ಲ ಹೊಸ ಹೊಸ ತಾಂತ್ರಿಕತೆಗಳು ಬಂದವ ಅಂತ ಹೇಳ್ತೀವಿ. ಹ್ಞೂ ಸರ್, ಇವಾಗೆಲ್ಲ ಏನು ತೊಂದರೆನೇ ಇಲ್ಲ. ಈಗ ಮೊದ್ಲೆಲ್ಲ ಚಂದ್ರಿಕೆಕೆ ಮರಿನ ಹಿಡಿದು ಬಿಡ್ಬೇಕಾಯ್ತು, ಇವಾಗ ಏನಿಲ್ಲ, ಎಲ್ಲ ಪ್ಲಾಸ್ಟಿಕ್ ಚಂದ್ರಿಕೆ ಕೊಟ್ಬಿಡ್ದಾರೆ. ಈಗೇನಿಲ್ಲ, ಮರಿ ಹಣ್ಣಿಗೆ ಬಂದ ತಕ್ಷಣಕ್ಕೆ ಮ್ಯಾಲೆ ಹಾಸಿಬಿಟ್ರೆ ಸಾಕು, ಅದೇ ಅಡಿಗೆ ಅದೇ ಚಂದ್ರಿಕೆ ನೋಡ್ತು ಅಂತಂದ್ರೆ ತಡನೇ ಇಲ್ಲ, ಹಂಗೆ ಹೋಗಿ ಪೂರಾ ಗೂಡಿಗೆ ವ್ಯವಸ್ಥೆ ಮಾಡ್ಕೊಂಬಿಡ್ತದೆ ಅದು. ಈಗ ಸಾಮಾನ್ಯವಾಗಿ ಈಗ ರೇಷ್ಮೆ ಹುಳುಗಳಿಗೆ ರೋಗ ಅಂದ್ರೆ ಯಾವ ರೀತಿ ರೋಗ ಬರುತ್ತೆ, ಅದು ಯಾವ ರೀತಿ ನಿಮಗೆ ಗೊತ್ತಾಗುತ್ತೆ? ರೋಗ ಅಂತಂದ್ರೆ ಈಗ ಆಲುಳ ಅಂತ ಬರ್ತತಿ. ಆಲುಳ ಅಂತ ಬಂದ್ರೆ ನೀನೇನ್ ಮೆಡಿಸಿನ್ ನೋಡಿದ್ರು ಬದುಕಲ್ಲ ಸಾ ಅದು. ಆಮೇಲೆ ಸುಣ್ಣಗಟ್ಟಗ ಅಂತ ಬರ್ತತಿ. ಸುಣ್ಣಗಟ್ಟಗ ಅಂತ ಬಂದಾಗ 1/2 ಮರಿ ಸತ್ತರೂ 1/2 ಗೂಡು ಸಿಗ್ತತಿ. ಈ ಆಲುಳ ಅಂತ ಬರ್ತತಲ್ಲ, ಒಳ್ಳೆ ಹಣ್ಣಿಗೆ ಬಂದು ಹುಳನೇ ಆಲುಳ ಅಂತಂದ್ರೆ ಗೂಡೆ ಕಟ್ಟಲ್ಲ ಸಾ ಅದು, ಪೂರಾಗತಿ ಎಲ್ಲ ಎಳೆ ಬಿದ್ದು ಸತ್ತೋಗ್ಬಿಡ್ತತ ಅದು. ಅವಾಗ ಬೆಳೆ ನಮಗೆ ಹಾಕಿದ ಬಂಡವಾಳ ನಮಗೆ ಸಿಗಲ್ಲ, ಭಾಳ ಲಾಸ್ ಆಗಿಬಿಡುತ್ತೆ. ಅದನ್ನು ಭಾಳ ಚೆನ್ನಾಗಿ ನೋಡ್ಕೊಂಡ್ರೆ ಮಾತ್ರ ಅದು ರೇಷ್ಮೆ. ನೀನು ಒಂದು ಸ್ವಲ್ಪ ಎಡವಟ್ಟಾತು ಅಂತಂದ್ರೆ ಅದು ರೇಷ್ಮೆ ಅಲ್ಲ ಸರ್, ಭಾಳ ತೊಂದರೆ ಕೊಡ್ತತೆ. ಒಟ್ಟು ಅದನ್ನು ನಾವು ಎಷ್ಟು ಜವಾಬ್ದಾರಿ ನೋಡ್ಕೊಂತೀವಿ ಅಷ್ಟು ನಮಗೆ ಅನುಕೂಲ ಆಯ್ತು ಸರ್. ಅದಕ್ಕೆ ಈಗ ಯಾವ ಹುಳಕ್ಕೆ ರೋಗ ಬಂದಿದೆಯೇ ಇದೆಲ್ಲ ಯಾಕೆ ಗೊತ್ತಾಗುತ್ತೆ ಇಷ್ಟಕ್ಕೊಂದು ಉಳಿದಲ್ಲ ನಿಮಗೆ? ಸಾಲೇನ ಅದು ಮೇಯೋದಿಲ್ಲ, ಈಗ ಪಾಡದ್ದು ಮರಿ ಅದು ಘನ ಮೇಯ್ತಿರ್ತತಿ. ಇದು ಅಲೆನೆ ಚೆನ್ನಾಗಿಲ್ದ ಮರಿ ಅಲೆ ಸುಮ್ಮನೆ ಉಲ್ಡಾಡ್ತಿರ್ತದೆ ಸರ್. ಅದು ಅವಾಗ ನಮ್ಗೆ ಅಲೆ ಗೊತ್ತಾಗತ್ತೆ, ಅವಾಗ ಮೆಡಿಸಿನ್ ಹೊಡಿತೀವಿ ನಾವು, ಕಂಟ್ರೋಲ್ ಮಾಡ್ಬೇಕು ಅಂತ ಮೆಡಿಸಿನ್ ಹೊಡಿತೀವಿ ಸರ್. ಆಗಿರೋ ಹುಳು ಇನ್ನೇನು ಕೈ ಸಿಗಲ್ಲ ಸರ್. ಒತ್ತಂಗಿರೋ ಮರಿಗೆ ನಾವು ಮೆಡಿಸಿನ್ ನೋಡಿದಾಗ ಅದು ಸಿಗ್ತದೆ ಸರ್ ಕೈಗೆ. ಯಾಕಂತಂದ್ರೆ ಅದನ್ನ ಜವಾಬ್ದಾರಿ ತಗೊಂತೀವಿ, ಅವಾಗ ಒಂದಟ್ಟಲ್ಲ 2 ಅಟ್ ಮೆಡಿಸಿನ್ ನೋಡ್ಕೊಂಡು ನಾವು ಗಟ್ಟಿ ಮಾಡ್ಕೊಂತೀವಿ. ಅದನ್ನ ಗಟ್ಟಿ ಮಾಡಿಕೊಂಡಾಗ ಅದು ಮರಿ ಈಗ ನಮ್ಮ ಮನುಷ್ಯರಿಗೆ ಹಂಗೆ ಚೆನ್ನಾಗಿಲ್ದಾಗ ಮತ್ತೆ ಆಸ್ಪತ್ರೆಗೆ ಒತ್ಕೊಂಡು ಹೊಡಗಿ ನಾವು ಡಾಕ್ಟ್ರ್ ತಕ್ಕ ಹೋದಾಗ ಅವರು ಇಂಜೆಕ್ಷನ್ ಕೊಡ್ಬೇಕು, ಆಮೇಲೆ ಟಾನಿಕ್ ಬರೀಬೇಕು, ಗುಳಿಗೆ ತಗೊಬೇಕು ಅಂತಾರೆ ಸರ್. ಆ ಥರ ಅದಕ್ಕೂ ಮೆಡಿಸನ್ನು ಯಾವ್ಯಾವ ಟೈಮ್ ಯಾವ್ದು ಕೊಡ್ಬೇಕಂತ ಅವರೆಲ್ಲ ಪೂರಗತಿ ನಮಗೆಲ್ಲ ಮಾಹಿತಿ ಕೊಟ್ಟು ಇಂತಿಂಥದ್ದು ಈ ಟೈಮ್ ಹಾಕ್ಬೇಕು ಅಂತಂದು ರೇಷ್ಮೆ ಇಲಾಖೆಯವ್ರು ನಮಗೆ ಕೊಟ್ಟಿರ್ತಾರೆ ಸರ್. ಆ ಟೈಮ್ ಏನಾಗತ್ತೆ ಅಂತಂದು ಹೇಳಿಬಿಟ್ಟು ಅದನ್ನು ಟೈಮಿಗೆ ಸರಿಯಾಗಿ ಮಾಡ್ಕೊಂತೀವಿ ನಾವು, ಮಾಡ್ಕೊಂಡಾಗ ನಮಗೆ ಬೆಳೆ ಸಿಗ್ತದೆ ಸರ್. ಈಗ ರೇಷ್ಮೆ ಸಾಕಾಣಿಕೆ ಮಾಡಬೇಕು ಅಂತಂದ್ರೆ ಹುಳ ತಂದು ಮನೆಯಲ್ಲಿ ಬಿಡೋದು ಅಷ್ಟೇ ಮುಖ್ಯ ಅಲ್ಲ, ಅಂದ್ರೆ ಪ್ರತಿನಿತ್ಯ ಗಮನಿಸ್ಬೇಕು ನಾವು ಯಾವ ಹುಳ ಯಾವ ರೀತಿಯ ಒಂದು ಅದರ ಚಟುವಟಿಕೆ ಇದೆ ಇದನ್ನೆಲ್ಲ ನೋಡ್ಕೊಂಡಿರ್ಬೇಕು ಅಂತ ಹೇಳ್ತೀರಾ? ಮರಿ ತಂದು ಬಳಕ ನಾವ್ ಎಲ್ಲಿ ಹೋಗಲ್ಲ, ಇಬ್ರು ಮನುಷ್ಯರು ಅದು ಮೇಯ್ತತೆ ಮೈಯಲ್ಲೇ ಏನಾಗೈತೆ ಅದನ್ನೆಲ್ಲ ನೋಡ್ಕೊಂತ ನಾವು ಇಬ್ರೊಳ ಮನುಷ್ಯರು ರೆಡಿಯಾಗಿ ಅದನ್ನ ಅದರದ್ದು ಕಾಯಕನೇ ಮಾಡ್ತೀವಿ ಸರ್. ನಾವು ಒಂದ್ ಸ್ವಲ್ಪ ಗೂಡು ಬರೋವರೆಗೂ ಅದ್ರ ಜವಾಬ್ದಾರಿ ಭಾರಿ ಇರ್ತದೆ ಸರ್. ಈಗ ವರ್ಷದಲ್ಲಿ ಎಷ್ಟು ಬೆಳೆ ತೆಗಿತೀರ ನೀವು ರೇಷ್ಮೆ ಬೆಳೆಯನ್ನ? ನಮಗೆ 2 ತಿಂಗಳಿಗೊಂದು ಬೆಳೆ ಅಂದ್ರೆ 6 ಬೆಳೆ ತೆಗಿತೀವಿ ಸರ್. ಊಜಿ ನೋಡ, ಈ ಸೊಳ್ಳೆ ಇವುಗಳ ಆವಳಿ ಆತಂದ್ರೆ ಈ ರೇಷ್ಮೆ ಹುಳಕ್ಕೆ ಏನ್ ತೊಂದರೆ ಆಗುತ್ತೆ? ಈಗ ಊಜಿ ಬರ್ದಂಗೆ ನಾವು ಏನ್ ಮಾಡ್ತೀವಿ, ಕಿಟಕಿಗಳು ಅವನ್ನ ಎಲ್ಲ ನಾವು ಏನ್ ಮಾಡ್ತೀವಿ, ಸೊಳ್ಳೆ ಪರ್ದಿ ಆಮೇಲೆ ಬ್ಯಾಗಡಿ ಹೊಡ್ಕೊಂಡಿರ್ತೀವಿ ಸರ್. ಈಗ ಗಾಳಿ ಬೇಕಂದ್ರೆ ಬ್ಯಾಗಡಿ ತೆಗಿತೀವಿ, ಸೊಳ್ಳೆ ಪರ್ದಿ ನಾವು ಕಿಟಕಿ ಹೊಡೆದದ್ದು ಹಂಗಿರ್ತದ ಅದು, ಆ ಸೊಳ್ಳೆ ಪರ್ದಿಯಾಗ ಗಾಳಿ ಆಡ್ತದ ಸರ್. ಜಲ್ಡಿ ಹೊಡೆದಿರ್ತೀವಿ, ಸೊಳ್ಳೆ ಬರ್ದಿ ಹೊಡೆದಿರ್ತೀವಲ್ಲ, ಗಾಳಿಗೆ ಏನು ತೊಂದರೆ ಇಲ್ಲ, ಗಾಳಿ ಆಡ್ತತಿ. ಊಜಿ ಬರ್ದಂಗ ನೋಡ್ಕೊಬೇಕಪ್ಪ ಅಂದ್ರೆ ನಾವು ಮೆಸ್ ಹೊಡೆದಿರ್ತೀವಿ, ಆ ಮೆಸ್ನಾಗ ಬರದಲ್ಲ ಊಜಿ. ಈಗ ಬರೇ ಸೊಳ್ಳೆ ಪರ್ದಿ ಹೊಡೆದ್ರೆ ಅದ್ರ ಕೊಡ್ಕಂದಾದ್ರು ನುಸ್ಕಂದಾದ್ರು ಬಂದ್ಬಿಡ್ತದೆ ಅದು ಊಜಿ. ಈಗ ಆ ಥರ ಮಾಡಲ್ಲ ನಾವು, ಸೌ ಮೂರು ಸ್ಟ್ರಿಪ್ ಮಾಡಿರ್ತೀವಿ, ಮೂರಾಗ ದಾಟಿ ಊಜಿ ಬರೋಕ್ಕಾಗಲ್ಲ, ಸೊಳ್ಳೆನೂ ಒಳಗೆ ಬರಲ್ಲ ಸರ್. ಅದ್ರ ಮೆಡಿಸಿನ್ಗೇನೆ ಅದು ಅಲ್ಲೇ ದೂರ ಇರ್ತದ ಅದು, ಆದ್ರೆ ಮೆಡಿಸಿನ್ ಘಾಟ್ ಅಲ್ಲ, ಘಾಟಿಗೆ ಬರೋದಿಲ್ಲ ಅದು, ಸೊಳ್ಳೆ ಒಳಕ ಬರಲ್ಲ. ಈಗ ಹೊಲದಲ್ಲೇ ಮನೆ ಮಾಡಿ ರೇಷ್ಮೆ ಸಾಕಾಣಿಕೆ ಮಾಡ್ತಾ ಇದ್ರಿ, ಈಗ ಅಕ್ಕಪಕ್ಕದ ರೈತರು ಏನಾದ್ರೂ ಹತ್ತಿ ಈರುಳ್ಳಿ ಬೆಳೆಯಂತ ರೈತರು ಔಷಧಿ ಹೊಡೆದ್ರೆ ನಿಮ್ ಮನೆಯ ಕಡೆಗೆ ಆ ಒಂದು ಔಷಧಿಯ ಗಾಳಿ ಬಂದು ಏನಾದ್ರೂ ಪರಿಣಾಮ ಬೀರುತ್ತಾ? ಬೀರ್ತದ ಸರ್. ಈಗ ನಾವು ಆ ಟೈಮ್ ಇಡೋದಿಲ್ಲ ಸರ್ ಬೆಳೆನ, ಈಗ ಸುತ್ತ ಔಷಧಿ ಹೊಡೆಯೋ ಟೈಮ್ ನಮಗೆ ಗೊತ್ತಿರ್ತದ ಸರ್. ಈಗ ಅಕ್ಕಪಕ್ಕದಲ್ಲ ಒಂದು ಅರ್ಧ ಕಿಲೋಮೀಟರ್ ಹೊಡೆದ್ರು ಅದು ಮರಿ ಉಳಿಯಲ್ಲ ಸರ್. ಆ ಟೈಮ್ ನಾವು ತಪ್ಪಿಸಿ ಮರಿ ತರಿಸ್ಕೊಂತೀವಿ ಸರ್. ನಾವು ಬರೀ ಅದ್ರ ಸ್ಮೆಲ್ ಅದ್ರ ಗಾಳಿ ಬಿತ್ತು ಅಂದ್ರೆ ಮರಿ ಉಳಿಯೋದಿಲ್ಲ. ಈಗ ಒಂದು ಬೆಳೆಗೆ ಎಷ್ಟು ಕೆಜಿ ನೀವು ಗೂಡನ್ನ ಬೆಳಿತೀರಾ ಸರ್? ಈಗ ಇಳುವರಿ ಬಂತು ಅಂತಂದ್ರೆ ಅದು ಒಂದು ಮಟ್ಟಿಗೆ ಒಂದು ಕೆಜಿ ಬರುತ್ತೆ ಸರ್. ಅದು ಒಂದು ಮಟ್ಟಿಗೆ ಅಂದ್ರೆ ನೂರು ಮಟ್ಟಿಗೆ ನೂರು ಕೆಜಿ, ಒಂದು ಕ್ವಿಂಟಲ್. ಇನ್ನೂರು ಮಟ್ಟೆ ತಂದ್ರೆ ಎರಡು ಕ್ವಿಂಟಲ್ ಬೆಳಿತೀವಿ, 250 ಅಂದ್ರೆ ಎರಡೂವರೆನೇ ಬೆಳಿತೀವಿ. ಈಗ ಅದಕ್ಕೂ ನಾವು ಸರಿಯಾಗಿ ನೋಡ್ಕೊಂಡ್ರೆ ಬೆಳೆ ಬರಂಗ ಇನ್ನ ಜಾಸ್ತಿನೇ ತೆಗಿಬಹುದು. ಈಗ 5 ವರ್ಷದಿಂದ ಬೆಳೀತಾ ಇದ್ರಲ್ಲ, ಯಾವತ್ತಾದ್ರೂ ನಿಮಗೆ ಲಾಸ್ ಆಗಿದೆಯಾ? ಹಾಕತ್ ಸರ್. ಇದ್ರಾಗ ಯಾರು ನಾವು ಚಾಚವಾಗಿ ಹಿಂಗೆ ಬೆಳಿತೀವಿ ಅಂತ ಹೇಳಕ್ಕಾಗಲ್ಲ ರೇಷ್ಮೆ ಬೆಳೆಯಾಗೆ. ಈಗ ಒಂದು ಬೆಳೆ ಕೆಟ್ಟರು ಇನ್ನೊಂದು ಬೆಳೆ ಚೆನ್ನಾಗಿ ಬರ್ತದೆ, ನಾವು ಅದನ್ನ ಬಿಡಬಾರ್ದು, ಅದನ್ನ ನಾವು ಅನುಕೂಲ ಅಂತಲೇ ಮಾಡ್ಕೊಂಡು ಹೋಗ್ಬೇಕು. ಯಾಕಂತಂದ್ರೆ ಇವತ್ತು ಕೆಡ್ತು ಅಂತ ಬಿಟ್ಟರೆ ನಾಳೆನ ಕೆಡರ ನಾವು. ಅದ್ರಲ್ಲಿಂದ ನಾವೇನು ಮಾಡ್ತೀವಿ, ಕೆಟ್ಟರೂ ಬಿಡಲ್ಲ, ಅದು ಪಾಡು ಬಂದರೂ ಬಿಡಲ್ಲ ಸರ್, ನಾವು ಮಾಡ್ಕೊಂತಲೇ ಹೋಗ್ತೀವಿ ನಾವು. ಈಗ ಉತ್ತಮವಾದ ಒಂದು ಗುಣಮಟ್ಟದ ಗೂಡು ಅಂತಂದ್ರೆ ರೇಷ್ಮೆ ಗೂಡು ಯಾವ ರೀತಿ ಇರಬೇಕಂತ ಹೇಳ್ತೀರಾ? ಸರ್, ಈಗ ಈಕ್ನೆಸ್ ಗೂಡು ಬಂದ್ರೆ ನಮಗೆ ಇಳುವರಿ ಕಮ್ಮಿ ಆಕತಿ. ಮರಿ ಚೆನ್ನಾಗಿ ಬಂತು ಅಂತಂದ್ರೆ ಮರಿ ದಪ್ಪ ಬರುತ್ತೆ ಸರ್, ಎಬ್ಬಟ್ ಗಡ್ದ್ರ ಬರ್ತತೆ, ಒಳ್ಳೆ ಲುಕ್ ಆಗಿ ಬರ್ತದೆ ಮರಿ. ಅದು ಒಂದ್ ಸ್ವಲ್ಪ ಗೂಡು ಈಡಾಗಿ ಬರ್ತದೆ ಸರ್. ಅದು ಈಡಾಗಿ ಬಂದಾಗ ನಮಗೆ ಇಳುವರಿ ಜಾಸ್ತಿ ಆಗ್ತತಿ. ಯಾಕಂತಂದ್ರೆ ಮೇವು ಕರೆಕ್ಟ್ ಕೊಟ್ಟರೆ ಈಡಾಗಿ ಬರ್ತತಿ. ಮೇವು ಏನಾರ ಕಾಲ್ಟೇಜ್ ಬೀಳ್ತದೆ ಅಂತ ಹೇಳಿಬಿಟ್ಟು ನಾವು ಮೇವು ಕಡಿಮೆ ಮಾಡಿದ್ವಿ ಅಂತಂದ್ರೆ ಸಣ್ಣ ಗೂಡಾಗ್ತದೆ, ಅದು ಇಳುವರಿ ಕಮ್ಮಿ ಆಗ್ತತಿ, ತೂಕನು ಕಮ್ಮಿ ಬರುತ್ತೆ ಸರ್. ಈಗ ಅತಿ ನಮಗೆ ಇಳುವರಿ ಬರ್ಬೇಕಂದ್ರೆ ಮರಿನೇ ಫುಲ್ ಮೇಯ್ಬೇಕು ಸರ್. ಅದು ಮೇದೋಟು ನಮಗೆ ಲಾಭ ಐತೆ ಸರ್. ಈಗ ನೀವೆಲ್ಲ ರೇಷ್ಮೆ ಗೂಡು ಮಾರಾಟ ಅಂತಂದ್ರೆ ಎಲ್ಲಿ ಮಾರಾಟ ಮಾಡ್ತೀರ ಸರ್? ನಾವು ಈಗ ರಾಮನಗರಕ್ಕೆ ಹೋಗ್ತೀವಿ. ರಾಮನಗರಕ್ಕೆ ಹೋದಾಗ ಈಗ ತಗೊಂಡು ಹೋದಡಿಗೆನೆ ಅವಕ್ಕೆಲ್ಲ ಸಿಸ್ಟಮ್ ಮಾಡಿದಾರೆ ಸರ್ ಅಲ್ಲಿ. ನಾವು ಹೋದಡಿಗೆ ಪಾಪ ರೈತರಿಗೆ ಎಷ್ಟು ಬೇಕಾದ್ರೂ ಅಲ್ಲಿ ಐತಿ ಮಾರ್ಕೆಟ್ನಾಗ ಜಾಗ. ಎಲ್ಲ ಪೂರಾಗತಿ ಜಲ್ಡಿಗಳು ಲೈನ್ ಲೈನ್ ಜಲ್ಡಿ ಮಾಡಿಬಿಡ್ತಾರೆ. ಏನಿಲ್ಲ, ಒಬ್ಬರು ಹೋಗಿ ನಾವು ಸಿಸ್ಟಮಾಗೆ ಒಂದು ಜಲ್ಡಿ ಹಿಡ್ಕೊಂಡು ನಾವು ಅದ್ರಾಗ ಸುರ್ಕೊಂಡು ಈಗ ರಾತ್ರಿ ಎಷ್ಟು 2 ಗಂಟೆ 3 ಗಂಟೆಗೆ ಹೋಗಿಬಿಡ್ತೀವಿ ಇಲ್ಲಿ ಇಲ್ಲೆಲ್ಲಿಂದ ಬಿಟ್ಟರೆ. ಅಲ್ಲಿಗೆ ಹೋದಾಗ ನಾವು ಜಲ್ಡಿಗೆ ಅಳ್ಳಿ ಬಿಡ್ತೀವಿ ಅದನ್ನು ಸೀಲ್ದಾಗ ತಗೊಂಡೋಗಿದ್ದು. ಆ ಜಲ್ಡಿಗೆ ಅಳ್ಳಿ ನಾವು ಅಲ್ಲೇ ಅಲ್ಲೇ ಮಕ್ಕಂಬಿಡ್ತೀವಿ ಸಹ, ಜಲ್ಡಿ ಅರಿಗಿಲೆ ಮಕ್ಕಂತೀವಿ. ನಾವು ಬೆಳಗ್ಗೆನೆ 8-9 ಗಂಟೆಗೆ ನಾವು ಟಿಫನ್ ಮಾಡ್ಕೊಂಬರ್ರಿ ಅಂತಂದು ಹೇಳ್ತಾರೆ ಅವರು. ಟಿಫನ್ ಮಾಡ್ಕೊಂಡು ಮತ್ತೆ ಹೋಗೋ ಹೊಡೆತಿಗೆ ಅಲ್ಲೇ ಟೆಂಡರಿಗೆ ಬಂದ್ಬಿಡ್ತಾರೆ ಸರ್. ಟೆಂಡರಿಗೆ ಬಂದಾಗ ಮಾಲಿನ ಮೇಲೆ ಟೆಂಡರ್ ಆಗ್ತತಿ, ಟೆಂಡರ್ ಫಾರಮು ಅಲ್ಲೇ ನಮಗೆ ಕೊಟ್ಬಿಡ್ತಾರೆ ನಮ್ಮ ಕೈಯಕ್ಕೆ, ಈ ರೇಟ್ ಆಯ್ತು ನೋಡಪ್ಪ ನಿಂದು ಅಂತ. ಆವಾಗ ಅವರು ತೂಕಕ್ಕೆ ಬಂದಾಗ ನಾವು ಹಂಗೆ ಎಲ್ಲ ಇವು ಕೊಡ್ತಾರೆ ಸ, ಅವು ಬಾಕ್ಸು ಬಾಕ್ಸ್ಗಳು ಮಾಡಿಬಿಡ್ತಾರೆ ಎಲ್ಲ. ಅವನ್ನೆಲ್ಲ ನಿನಗೆ ಎಷ್ಟು ಬೇಕೋ ಅಷ್ಟು ರೈತರುಗಳು, ನನಗೆ 10 ಬೇಕು, ನಿನಗೆ 20 ಬೇಕು, ನಿನಗೆ 100 ಬೇಕು, 50 ಬೇಕು ಅಂತಂದ್ರೆ ಎಲ್ಲ ಎಳ್ಕೊಂಬರೋದೇ ನಮ್ಮ ಪಾಡಿ. ನಾವು ಅಲ್ಲೇನು ಯಾರು ಟಂಕ ಅಡ್ಡಿ ಮಾಡಲ್ಲ, ನಿನಗೆ ಎಷ್ಟು ಬೇಕೋ ಅಷ್ಟು ಸುಮ್ಮನೆ ಹೊತ್ಕೊಂಬರೋದು ತುಂಬ್ಕೊಳೋದು. ಹಂಗೆ ತೂಕಕ್ಕೆ ರೆಡಿಯಾಗಿ ಹಂಗೆ ದಬ್ಕೊಂಡು ಹೋಗ್ತಿರೋದ ಸರ್. ಒಂದು 3-4 ಹತ್ರ ತೂಕ ಐತಿ, ಒಬ್ಬರಿಂದ ಒಬ್ರು ತೂಕ ಮಾಡ್ಕೊಂಡು ಅಲ್ಲಿ ತೂಕ ಆದಡಿಗೆನೆ ಕ್ಯಾಶ್ ಅಮೌಂಟ್ ಕೊಡೋರು ಮೊದಲು. ಮತ್ತಿರಿಗೆ ಈಗ ಒಂಥರ ಮಾಡಿದಾರೆ ಸರ್, ಅಕೌಂಟಿಗೆ ಹಾಕ್ತಾರೆ, ಹಿಂದೆ ಕೂಡಲೇ ಹಾಕ್ತಾರೆ. ಅಕೌಂಟ್ ನಂಬರ್ ಒಯ್ಬೇಕು, ಹೋಗಪ್ಪ ಅಲ್ಲಿ ಊರಾಗ ತಗೊಂಡು ಹೋಗು ದುಡ್ಡು, ಇಲ್ಲಿ ಯಾಕೆ ತಗೊಂಡೋಗಿ ನೀನು ದುಡ್ಡು, ನಿನ್ನ ಅಕೌಂಟ್ ಇರ್ತದೆ ನಿನ್ನ ಬ್ಯಾಂಕಿನ ಬಿಡಿಸಿ ಹೋಗಿ ನಿಮ್ಮ ಊರಾಗ ಅಂತ ಹೇಳ್ಬಿಟ್ಟು ಅಕೌಂಟಿಗೆ ಹಾಕ್ತಾರೆ ಸರ್. ಇವಾಗ ಏನು ತೊಂದ್ರೆ ಇಲ್ಲ, ರೇಷ್ಮೆ ಒಬ್ಬರೇ ಹಾಕೊಂಡು ಹೋಗಿ ಮಾರ್ಕೊಂಬರ್ಬೋದು. ಏನು ರೇಟ್ಸ್ ಇದೆ ನಿಮಗೀಗ? ಅವಾಗೆಲ್ಲ 200-300ರಿಂದಲೂ ಬಂದ್ವಿ, ಇವಾಗ 800 ರೂಪಾಯಿ ಐತೆ ಸರ್ ಅಲ್ಲಿ ಕೆಜಿ. ಈಗ 800 ರೂಪಾಯಿ ಐತೆ ಅಂತಂದ್ರೆ ಮರಿ ರೇಟು ಜಾಸ್ತಿ ಆಗಿ ಮಾಡಿದ್ದಾರೆ ಸರ್. ಈಗ ಗೂಡು ಯಾವಾಗ ಜಾಸ್ತಿ ಆಗಿಬಿಡ್ತೋ ಮರಿ 4.5 ಸಾವಿರ ಮಾಡಿಬಿಡ್ತಾರೆ ಇವಾಗ 100 ಮಟ್ಟಿ. ಮೊದಲು 900ರಿಂದಲೂ 1100 ತನಕ ಒಂದು ವರ್ಗ ಬಂತು, ಆಮೇಲೆ 2000 ಬಂತು, 3000 ಬಂತು, 3.5 ಬಂತು, ಈಗ ಅಲ್ಲಿ ಏಕದಮ್ 4.5 ಮಾಡಿಬಿಡ್ತಾರೆ ಸರ್ 800 ಹೋಗ್ತಲು. ಅಂದ್ರೆ ಒಳ್ಳೆಯ ಒಂದು ಧಾರಣೆ ಸಿಗ್ಬೇಕಂತಂದ್ರೆ ಯಾವ ರೀತಿ ಇರಬೇಕು ಗೂಡು ಅಂತ ಹೇಳ್ತೀರಾ? ಗೂಡು ಕಲರು ಹಂಗೆ ಇರ್ಬೇಕು ಸರ್, ಫುಲ್ ವೈಟ್ ಇರಬೇಕು, ಕೊಳೆ ಆಗಬಾರ್ದು. ಆಮೇಲೆ ಗೂಡು ಸೈಜ್ ಇರಬೇಕು, ಕೊಳೆ ಆಗದಂಗೆ ಸೈಜ್ ಇತ್ತು ಅಂತಂದ್ರೆ ನಮಗೆ ಪಕ್ಕ ರೇಟ್ ಸಿಗ್ತದ ಸಾ, 800 ಅಂದ್ರೆ ಇನ್ನ 20 ರೂಪಾಯಿ ಇರಲಿ ತಗೊಳಪ್ಪ ಅಮ್ಮ ಮಟ್ಟಕ್ಕೆ ಅವರು ತಗಂತಾರೆ ಖರೀದಾರರು. ಏನು ತೊಂದ್ರೆ ಇಲ್ಲ, ಒಟ್ಟು ಬೆಳೆ ಒಂದು ಚೆನ್ನಾಗಿ ಬಂತು ಅಂತಂದ್ರೆ ನಮಗೆ ರೊಕ್ಕ ಆಗ್ತದ ಸಾ, ಏನು ತೊಂದ್ರೆ ಇಲ್ಲ. ಅದಕ್ಕೆ ಕಲರ್ ಇರ್ಬೇಕು ಅಂತ ಹೇಳಿದ್ರ ಯಾವ ರೀತಿ ಕಲರ್ ಇರ್ಬೇಕು? ಫುಲ್ ವೈಟೇ ಬರ್ಬೇಕು, ಅದು ಮೊಬ್ಬು ಆಗಂಗಿಲ್ಲ. ಈಗ ಮೊಬ್ಬು ಆಗ್ತದ ಅದ್ರಾಗೆ ಮೊಬ್ಬು ಆಗಿರೋದು ನಾವೇನ್ ಮಾಡ್ತೀವಿ ಅಂತಂದ್ರೆ ಎಲ್ಲ ಬಿಡಿಸಿ ಎಲ್ಲ ಅಳ್ಳಿ ಬಿಡ್ತೀವಿ ನಾವು ಗಾಳಿಗೆ. ಗಾಳಿಗೆ ಅಳ್ಳಿದಾಗ ನಾವೇನ್ ಮಾಡ್ತೀವಿ, ಒಂಥರ ನಾವು ಈಗ ಈರುಳ್ಳಿ ಆರಿಸ್ತೀವಲ್ಲ ಆ ತರ ಕೆಟ್ಟದ್ದು ಒಂದ್ ಕಡೆಗೆ, ಆಮೇಲೆ ಒಳ್ಳೇದೇ ಒಂದ್ ಕಡೆಗೆ, ಹಿಂಗೆಲ್ಲ ಆರಿಸ್ಕೊಂಡು ನಾವು ಸೀಲಕ್ಕೆ ತುಂಬಿಕೊಂಡು ಕ್ಲೀನ್ ಮಾಡ್ಕೊಂಡೇ ತಗೊಂಡ್ ಹೋಗ್ತೀವಿ ಸಾ. ಅಲ್ಲಿ ನಾವು ಅಲ್ಲಿ ಅವ್ರಿಗೆ ಒಂದು ಕೆಟ್ಟದ್ದು ಸಿಕ್ಕರೆ ಕೆಟ್ಟ ಉಳ್ಳಗಡ್ಡೆನೆ ಹೆಂಗೆ ಪರಿಶೋಧಿಸ್ತಾರೋ ನೋಡಪ್ಪ ಇಲ್ಲಿ ಕೆಟ್ಟತೆ ಉಳ್ಳಗಡ್ಡೆ ಅಂತಾರಲ್ಲ ಆ ತರ ಇದನ್ನು ಹಂಗೆ ಹಿಡ್ಕೊಂಡು ತೋರಿಸ್ತಾರ ಸಾ, ನೀವು ನೋಡಪ್ಪ ಇಲ್ಲಿ ಎಷ್ಟೈತಿ ಕೆಡ್ಕೊ ಅಂತಾರೆ. ಹಂಗೆ ಹಂಗಾಗಿ ನಾವೇನ್ ಮಾಡ್ತೀವಿ, ಸ್ವಚ್ಛ ಮಾಡ್ಕೊಂಡು ಹೋದವ್ರಿಗೆ ದುಡ್ಡೈತಿ ಸಾ, ಒಂದ್ ಸ್ವಲ್ಪ ಗಲೀಜು ಮಾಡ್ಕೊಂಡು ಹೋದ್ರೆ ಕಡಿಮೆ ಮಾಡ್ತಾರ ಅದನ್ನ ರೇಟು. ಈಗ ದೂರ ಇದೆಯಪ್ಪ ರಾಮನಗರ, ಇಲ್ಲಿದ್ದೆಲ್ಲ ಬಸ್ಸಿನ ವ್ಯವಸ್ಥೆ ಇದೆಯಾ ನಿಮಗೆ? ಇಲ್ಲ ಇಲ್ಲ, ನಾವು ಬಸ್ಸಿಗೆ ಹೋಗಲ್ಲ, ಒಂದು 5-6-7 ಜನ ಜೊತೆ ಮಾಡಿ ನಾವು ಬುಲ್ಲಾರ್ ಮಾಡ್ಕೊಂಡು ಹೋಗ್ಬಿಡ್ತೀವಿ ಸರ್. ಅಮ್ಮ ಇತ್ಲಿಂದ ಕರ್ಕೊಂಡು ಹೋಗ್ಬೇಕು, ಅತ್ಲಿಂದ ಕರ್ಕೊಂಬಂದು ನಮ್ಮ ಸೇಫ್ಟಿಗೆ ನಮ್ಮ ಮನೆಗೆ ಬಿಟ್ಟು ಹೋಗ್ಬೇಕು. ಆ ಥರ ನಾವು ಬಾಡಿಗೆ ತಗೊಂಡು ಮಾತಾಡ್ಕೊಂಡು ಹೋಗ್ಬಿಡ್ತೀವಿ ಸರ್, ಈಗೇನು ತೊಂದ್ರೆ ಇಲ್ಲ. ಪ್ರಾರಂಭದಲ್ಲಿ ನೀವು ಕುರಿ ಸಾಕಾಣಿಕೆ ಮಾಡ್ಕೊಂಡಿದ್ದಂಥವ್ರು ದಿಢೀರ್ನೆ ಕುರಿಗಳನ್ನೆಲ್ಲ ಮಾರಾಟ ಮಾಡಿ ರೇಷ್ಮೆ ಕೃಷಿ ಬಂದ್ರ, ಯಾಕೆ ಕುರಿ ಸಾಕಾಣಿಕೆಯಲ್ಲಿ ನಿಮಗೆ ಲಾಭ ಬರಲಿಲ್ವಾ? ಇತ್ತು ಸರ್, ಏನೋ ಒಂದು ವ್ಯವಸಾಯ ಮಾಡ್ಕೊಂತಿದ್ದೆ, ಫಸ್ಟ್ಗೆ ವ್ಯವಸಾಯ ಮಾಡ್ಕೊಂತಿದ್ದನು, ಯಾಕೆ ಕುರಿ ಮೇಲೆ ನನಗೆ ಗಮನ ಬಿತ್ತು. ಕುರಿ ಮೇಲೆ ಗಮನ ಬಿದ್ದಾಗ 1050 ರೂಪಾಯಿಗೊಂದು ಕುರಿ ರೇಟ್, ಅವಾಗ ಬಲವಾದ ಕುರಿ ಮರಿ ಈ ಅಂತ ಕುರಿ. ಆವಾಗ ನಾವೇನು ಮಾಡಿದ್ವಿ, ಒಂದು 10 ಕುರಿ ತಂದೆ ಸಹ ದುರ್ಗಕ್ಕೆ ಹೋಗಿ, ಇಲ್ಲಿ ತುರ್ನೂರು ಅಂತ ಬರುತ್ತೆ, ಆ ತುರ್ನೂರ ವಾಕ್ಯಮನದ್ರು ಎಲ್ಲಿ ನಮ್ಮ ಗಡ್ಡೆಗೆ ಜಗಳೂರು ತಾಲೂಕಿನಾಗ 900 ಕುರಿ ಅಂದ್ರೆ ಸೈಜ್ ಆದ ಕುರಿ, ಮರಿನೂ ಒಳ್ಳೆ ಮರಿ ಆಗ್ತವೆ ಅಂತಂದಂಬರ್ ಸಹ ಎಲ್ಲ ನಮಗೆ ತಿಳಿದಂಗೆ, ಅದರಲ್ಲಿಂದ ಅದ್ರಾಗೆ ತರಬೇಕು ಅಂತಂದು ನನಗೆ ಬಹಳ ಇತ್ತು. ದುರ್ಗ ಕುರಿಗೆ ಹೋದಾಗ ಅವೇ ಕುರಿನೇ ಸಿಕ್ಕು, 10 ಕುರಿ 1050 ರಂಗೆ ತಂದಿದ್ದೆ, 10 ಕುರಿಯಿಂದ 200 ಕುರಿ ತನಕ ಆಳಿದೆ. ಒಂದು ನನ್ನ ಮಗ ಸಣ್ಣದೊಂದು, ಒಬ್ಬೇ ಮಗ, ಸಣ್ಣ ಮಗ, ಮತ್ತೆ ನಾನೊಬ್ಬನೇ ಕುರಿ ಕಾದಿ ಕಾದು ಕಾದು ಕಾಟ್ಲಾಡಕ್ಕೆ ಆಗ್ಲಲ್ದಲೇ ಈಗ ಹೆಂಗಂದ್ರೆ ನನ್ನ ಕೈಲಿ ಆಗ್ಲಿಲ್ಲ, ಮರಿ ಸೊಪ್ಪು ಬರೋಕು ಅದನ್ನ ಗೊಬ್ಬರ ಹೊಡಿಬೇಕು, ಆಗ್ಲಲ್ಲ ತಿರುಗಾಡಿ ಬರಬೇಕು ಅಂತಂದ್ರೆ ನಾನೊಬ್ಬನೇ ಯಾವಾಗ ಪಡಿಪಾಟ್ಲಿ ಬಿದ್ದ, ಇದು ಸವಸ ಬೇಡ ನನ್ನ ಕೈಲಿ ಆಗೋದಿಲ್ಲ ಮಾಡೋದು, ಅದಕ್ಕಂದೆ ಎಲ್ಲ ಮಾರಿ ಒಂದು 7.5-8 ಎಕರೆ ಜಮೀನು ಮಾಡಿದ್ನಿ ಸರ್. ಈಗ ಜಮೀನು ಮಾಡ್ಕೊಂಡು ಅಲ್ಲಿಂದ ಕೃಷಿ ವೃತ್ತಿಯಲ್ಲಿ ಸಾಕಷ್ಟು ಬೆಳೆಗಳನ್ನ ಬೆಳೀತಾ ಬಂದ್ರೆ ಹ್ಞೂ ಸರ್, ಅಲ್ಲಿಂದ ನಾವು ಈಗ ಇತ್ಲಾಗ ನೀರುಳ್ಳಿ ಬೆಳಿತೀನಿ, ಇತ್ಲಾಗ ಮೆಕ್ಕೆಜೋಳ ಬೆಳಿತೀನಿ, ಏನು ಸರ್ ಇತ್ಲಾಗ ರೇಷ್ಮೆನೂ ನೋಡ್ಕೊಂತೀವಿ. ಈಗ ನಾವು ಜಮೀನಿನಾಗೆ ಮನೆ ಕಟ್ಕೊಂಡು ಈಗ ರೇಷ್ಮೆ ಮನೆ ಒಂದಾದಾಗ ತಿರ್ಗಾ ಊರಿಗೂ ರೀ ಹೊಲಕ್ಕೂ ದೂರ ಆಕತಿ, ಓಡಾಡಕ್ಕೆ ತೊಂದರೆ ಆಕತ್ತೆ ಅಂತ ಹೇಳ್ಬಿಟ್ಟು ಹೊಲ್ದಾಗ ಮನೆ ರೇಷ್ಮೆ ಮನೆ ಮುಗಿತಲು ನಾವು ಹೊಲ್ದಾಗ ಮನೆ ಕಟ್ಕೊಂಡು ವಾಸವಾಗಿ ನಾವು ಹೊಲ್ದಾಗನೆ ಎಲ್ಲರೂ ಹೆಣ್ಣು ಮಕ್ಕಳು ಎಲ್ಲ ಒಂದೇತಾಗೆ ನಾವು ಸೇರ್ಕೊಂಡು ಇವಾಗ ಜೀವನ ಮಾಡ್ಕೊಂತ ಹೋಗ್ತದೀವಿ ಸರ್. ಒಳ್ಳೇದು ಕಂಚಪ್ಪ ಅವರೇ, ಇಲ್ಲೇ ತನಕ ಸಾಕಷ್ಟು ತಮ್ಮ ಒಂದು ಕೃಷಿಯಲ್ಲಿ ಈ ಒಂದು ರೇಷ್ಮೆ ಕೃಷಿಯನ್ನ ಲಾಭದಾಯಕವಾಗಿ ಯಾವ ರೀತಿ ಬೆಳೀತಾ ಇದ್ದೀರಾ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ರೇಷ್ಮೆ ಕೃಷಿ ಅನುಭವಗಳ ಕುರಿತು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ನಿಬಗೂರು ಗೊಲ್ಲರಹಟ್ಟಿಯ ಪ್ರಗತಿಪರ ಕೃಷಿಕ ಕೆ ಕಂಚಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಯುಎಂ ಮರಳಸಿದ್ದೇಶ್. ಅರೆ ಸಂಗ್ರಾಮ್, ನಿನ್ನ ಹೊಲದಲ್ಲಿ ಕಳೆಗಳ ಹೇಳ ಹೆಸರಿಲ್ಲ, ದೂರ ದೂರದವರೆಗೆ ಹಚ್ಚ ಹಸಿರಿನಿಂದ ತುಂಬಿದೆ, ಇದನ್ನ ಹಾಗೆ ಮಾಡಿರುವಿ? ಇದು ಕೂಡ ಕೇಳುವ ವಿಷಯವೇ. ಇಂತಹ ಕೆಲಸವನ್ನು ಬಾಯರ್ನ ಲಾಡಿಸ್ ಮಾತ್ರ ಮಾಡಬಹುದು. ಲಾಡಿಸ್ ಕಳೆಗಳನ್ನು ಶೀಘ್ರವಾಗಿ ನಾಶಪಡಿಸುತ್ತದೆ ಹಾಗೂ ಇದರ ಸೇಫ್ನ ಟೆಕ್ನಾಲಜಿ ಬೆಳೆಗಳ ಹಸಿರುತನವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಬಾಯರ್ನ ಲಾಡಿಸ್, ಯಾವುದೇ ಸರಿಸಾಟಿ ಇಲ್ಲ. ಕೇಳಿ, ಕಾರ್ಯಕ್ರಮ ನೇಗಿಲ ಮಿಡಿತ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೀತಾ ಕುಮಾರಿ. ನಾನು ಮಣ್ಣು ವಿಜ್ಞಾನಿ ಮತ್ತು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕಾರ್ಯಕ್ರಮ ಸಹಾಯಕಳಾಗಿ ಕರ್ತವ್ಯ ನಿರ್ವಹಿಸ್ತಾ ಇರ್ತೇನೆ. ಈ ದಿನ ನಾನು ಎರೆಹುಳು ಗೊಬ್ಬರ ಅದರ ಪ್ರಾಮುಖ್ಯತೆ ಬಗ್ಗೆ ಮಾತಾಡ್ತಾ ಇದ್ದೇನೆ. ಎರೆಹುಳು ಗೊಬ್ಬರ ನಮ್ಗೆಲ್ರಿಗೂ ಗೊತ್ತು. ಎರೆಹುಳು ಗೊಬ್ಬರ ಅಂದ್ರೆ ಎರೆಹುಳುಗಳು ಕಸವನ್ನ ತಿಂದು ಹಾಕುವಂತ ಹಿಕ್ಕೆಯನ್ನ ನಾವು ಎರೆಹುಳು ಗೊಬ್ಬರ ಅಂತ ಕರಿತೇವೆ. ಈ ಗೊಬ್ಬರ ನೋಡ್ಲಿಕ್ಕೆ ಟೀ ಸೊಪ್ಪು ಅಥವಾ ಟೀ ಪೌಡರ್ ನಾವೇನು ಉಪಯೋಗ ಮಾಡ್ತೀವಲ್ಲ ಅದೇ ರೀತಿ ಕಾಣುತ್ತೆ. ಇದೊಂದು ಹರಳು ರೂಪದ ಜೈವಿಕ ಗೊಬ್ಬರ. ಇದನ್ನ ಉಪಯೋಗ ಮಾಡೋದ್ರಿಂದ ಮಣ್ಣಿನ ಗುಣಧರ್ಮಗಳನ್ನ ಸುಧಾರಣೆ ಮಾಡಬಹುದು. ಮುಖ್ಯವಾಗಿ ಕಪ್ಪು ಮಣ್ಣಲ್ಲಿ ನಮ್ಗೆಲ್ರಿಗೂ ಗೊತ್ತಿರೋಂಗೆ ಅಲ್ಲಿ ನೀರು ಬಸಿಯುವಿಕೆ ಕಡಿಮೆ ಇರುತ್ತೆ ಮತ್ತೆ ಗಾಳಿ ಆಡೋ ಪ್ರಮಾಣ ಸಹ ಕಡಿಮೆ ಆಗಿರುತ್ತೆ, ಯಾಕಂದ್ರೆ ಅಲ್ಲಿ ಜೇಡಿ ಅಂಶ ಹೆಚ್ಚಾಗಿರೋದ್ರಿಂದ. ಸೊ ಅಂತ ಮಣ್ಣಿಗೆ ನಾವು ಎರೆಹುಳು ಗೊಬ್ಬರ ಹಾಕೋದ್ರಿಂದ ಮಣ್ಣು ಸಡಿಲ ಆಗಿ ಗಾಳಿ ಆಡೋದನ್ನ ಉತ್ತಮಗೊಳಿಸುತ್ತೆ. ಹಾಗೇನೆ ಮರಳು ಮಿಶ್ರಿತ ಮಣ್ಣಲ್ಲಿ ನೀರು ಬಸಿದು ಹೋಗುವಂಥದ್ದು ಬಹಳ ಹೆಚ್ಚಾಗಿರುತ್ತೆ, ಇಂತಹ ಮಣ್ಣಿಗೆ ನಾವು ಎರೆಹುಳು ಗೊಬ್ಬರನ ಉಪಯೋಗ ಮಾಡೋದ್ರಿಂದ ನೀರನ್ನು ಹಿಡಿದಿಟ್ಕೊಳ್ಳುವಂತ ಶಕ್ತಿಯನ್ನು ಸಹ ಎರೆಹುಳು ಗೊಬ್ಬರ ಹೆಚ್ಚು ಮಾಡುತ್ತೆ. ಮತ್ತೆ ಎರೆಹುಳು ಮತ್ತು ಸೂಕ್ಷ್ಮ ಜೀವಿಗಳು ಸಹಭಾಗಿತ್ವದಲ್ಲಿ ಸಸ್ಯ ಬೆಳವಣಿಗೆಯನ್ನು ಹೆಚ್ಚು ಮಾಡುತ್ತವೆ ಮತ್ತು ಮಣ್ಣಿನ ಭೌತಿಕ, ಜೈವಿಕ ಮತ್ತು ರಾಸಾಯನಿಕ ಗುಣಧರ್ಮಗಳನ್ನ ಉತ್ತಮಗೊಳಿಸುತ್ತೆ ಈ ಎರೆಹುಳು ಗೊಬ್ಬರ. ರಾಸಾಯನಿಕ ಗೊಬ್ಬರದ ಬದಲಾಗಿ ನಾವು ಜೈವಿಕ ಅಥವಾ ಎರೆಹುಳು ಗೊಬ್ಬರವನ್ನು ಉಪಯೋಗ ಮಾಡೋದ್ರಿಂದ ಮಣ್ಣಿನ ಫಲವತ್ತತೆಯನ್ನ ನಾವು ಹೆಚ್ಚು ಮಾಡಬಹುದು. ಎರೆಹುಳುಗಳು ಸಸ್ಯ ಬೆಳವಣಿಗೆಯಲ್ಲಿ ಬಹಳ ಮುಖ್ಯವಾದಂತ ಪಾತ್ರವನ್ನು ವಹಿಸುತ್ತವೆ. ಯಾಕಪ್ಪ ಅಂದ್ರೆ ಎರೆಹುಳು ಗೊಬ್ಬರದಲ್ಲಿ ಮುಖ್ಯ ಪೋಷಕಾಂಶಗಳ ಜೊತೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಲಘು ಪೋಷಕಾಂಶಗಳು ದೊರೆಯುತ್ತವೆ. ಎಲ್ಲರೂ ಗಮನ ಇಟ್ಟು ಕೇಳಿ, ನಮ್ಗೆಲ್ಲ ಏನ್ ನಾವು ರಾಸಾಯನಿಕ ಗೊಬ್ಬರಗಳನ್ನ ಬಳಕೆ ಮಾಡ್ತೀವಿ, ರಾಸಾಯನಿಕ ಗೊಬ್ಬರಗಳಲ್ಲಿ ಮುಖ್ಯ ಪೋಷಕಾಂಶಗಳು ಹೆಚ್ಚಿನ ಪ್ರಮಾಣದಲ್ಲಿ ಸಿಗ್ತವೆ. ಆದ್ರೆ ಈ ನಾವೇನ್ ಜೈವಿಕ ಅಥವಾ ಸಾವಯವ ಗೊಬ್ಬರಗಳನ್ನ ಬಳಕೆ ಮಾಡ್ತೀವಿ ಇದರಲ್ಲಿ ಮುಖ್ಯ ಪೋಷಕಾಂಶಗಳು ಕಡಿಮೆ ಪ್ರಮಾಣದಲ್ಲಿ ಇದ್ರೂ ಸಹ ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಲಘು ಪೋಷಕಾಂಶಗಳಿರ್ತವೆ, ಸಸ್ಯ ಪ್ರಚೋದಕಗಳಿರ್ತವೆ ಮತ್ತು ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಇವು ಮಣ್ಣಿನ ಭೌತಿಕ ಗುಣಧರ್ಮಗಳನ್ನ ಸುಧಾರಣೆ ಮಾಡುತ್ತೆ. ಅದರೊಟ್ಟಿಗೆ ಕೆಲವೊಂದು ಮೆಟಾಬೋಲೈಟ್ಗಳು ಸಹ ಎರೆಹುಳುಗಳು ಉತ್ಪತ್ತಿ ಮಾಡ್ತವೆ ಮತ್ತು ಇದರಿಂದ ಸಸ್ಯಗಳ ಬೆಳವಣಿಗೆಯನ್ನು ಉತ್ತೇಜನ ಮಾಡ್ತವೆ. ಎರೆಹುಳುಗಳು ಜೀವಸತ್ವಗಳಿಂದ ಕೆಲ ವಸ್ತುಗಳನ್ನು ಬಿಡುವುದರಿಂದ ಮಣ್ಣಿನ ಫಲವತ್ತತೆಯನ್ನು ಸಹ ಇದು ಕಾಪಾಡುತ್ತೆ. 1 ಕ್ವಿಂಟಾಲ್ ಎರೆಹುಳು ಗೊಬ್ಬರದಲ್ಲಿ ಸುಮಾರು 80 ಗ್ರಾಂನಷ್ಟು ಸಾರಜನಕ, 11 ಗ್ರಾಂನಷ್ಟು ರಂಜಕ ಮತ್ತು 50 ಗ್ರಾಂನಷ್ಟು ಪೊಟ್ಯಾಶ್ ಮತ್ತು ಲಘು ಪೋಷಕಾಂಶಗಳಾದಂತಹ ಮೆಗ್ನೀಷಿಯಂ, ಕ್ಯಾಲ್ಸಿಯಂ, ಕಬ್ಬಿಣ, ಬೋರಾನ್ ಸತ್ತುಗಳು ಹೆಚ್ಚಾಗಿ ಇರ್ತವೆ. ಮತ್ತೆ ಎರೆಹುಳು ಗೊಬ್ಬರದಲ್ಲಿ ಮುಖ್ಯ ಪೋಷಕಾಂಶಗಳು ಕಡಿಮೆ ಇದ್ರೂ ಸಹ ಕೆಲವೊಂದು ಪ್ರಯೋಗದಲ್ಲಿ ಎರೆಹುಳು ಗೊಬ್ಬರ ಉಪಯೋಗಿಸಿದಾಗ ಸಸ್ಯ ಬೆಳವಣಿಗೆ ಹೆಚ್ಚಾಗಿರೋದು ಕಂಡುಬಂದಿದೆ. ಮುಖ್ಯವಾಗಿ ಇದರಲ್ಲಿ ಏನಿರುತ್ತೆ ಎರೆಹುಳು ಗೊಬ್ಬರದಲ್ಲಿ ಅಂದ್ರೆ ಸೈಟೋಕೈನಿನ್ ಮತ್ತು ಆಕ್ಸಿನ್ ಅನ್ನುವಂತ ಸಸ್ಯ ಪ್ರಚೋದಕಗಳು ಈ ಎರೆಹುಳು ಗೊಬ್ಬರದಲ್ಲಿ ಹೆಚ್ಚಾಗಿರುತ್ತೆ. ಇದು ಸಸ್ಯಗಳ ಬೆಳವಣಿಗೆಯಲ್ಲಿ ಹೆಚ್ಚಿನ ಪರಿಣಾಮವನ್ನು ಉಂಟು ಮಾಡುತ್ತವೆ. ಪ್ರತಿ ಎಕರೆಗೆ ಸುಮಾರು 4 ಕ್ವಿಂಟಾಲ್ನಷ್ಟು ಎರೆಹುಳು ಗೊಬ್ಬರ ಉಪಯೋಗ ಮಾಡೋದು ಬಹಳ ಉತ್ತಮ. ಮತ್ತೆ ಈ ಎರೆಹುಳು ಗೊಬ್ಬರನ ಕೋಳಿ ಮತ್ತು ಮೀನು ಸಾಕಾಣಿಕೆಯಲ್ಲೂ ಸಹ ಆಹಾರವಾಗಿ ಕೂಡ ಉಪಯೋಗ ಮಾಡಬಹುದು. ಜೈವಿಕ ಗೊಬ್ಬರಗಳಾದಂತಹ ರೈಸೋಬಿಯಂ, ಅಜಿಟೋಬ್ಯಾಕ್ಟರ್, ಅಜೋಸ್ಪೈರಿಲಮ್, ಗ್ಲುಕೋನೋಬ್ಯಾಕ್ಟರ್, ಅಜೋಲಾ, ಹಸಿರು ಪಾಚಿ, ಹಾಗೇನೆ ಶಿಲೀಂಧ್ರಗಳಾದಂತಹ ಮೈಕೋರೈಸಾ, ಟ್ರೈಕೋಡರ್ಮಾ ಇತ್ಯಾದಿ ಜೈವಿಕ ಗೊಬ್ಬರಗಳನ್ನು ಸಹ ಎರೆಹುಳು ಗೊಬ್ಬರದೊಂದಿಗೆ ಸೇರಿಸಿ ಉಪಯೋಗ ಮಾಡಿದಾಗ ಸಸ್ಯಗಳ ಬೆಳವಣಿಗೆಯಲ್ಲಿ ಬಹಳ ಉತ್ತಮವಾದಂತಹ ಫಲಿತಾಂಶವನ್ನ ನಾವು ಕಾಣಬಹುದು. ಈ ಎರೆಹುಳು ಗೊಬ್ಬರ ತಯಾರು ಮಾಡಲಿಕ್ಕೆ ಬೇಕಾಗುವ ಅವಶ್ಯಕ ವಸ್ತುಗಳಂದ್ರೆ 1 ತೊಟ್ಟಿ ಮಾಡ್ಕೊಳ್ಳೋದು, ನಂತರ ಸಗಣಿ ಬೇಕು, ಕೃಷಿ ತ್ಯಾಜ್ಯ ವಸ್ತುಗಳನ್ನ ಬಳಕೆ ಮಾಡಿಕೊಂಡು ಅದರೊಟ್ಟಿಗೆ ಎರೆಹುಳುಗಳನ್ನ ಖರೀದಿ ಮಾಡಿ ಹುಳುಗಳನ್ನ ತೊಟ್ಟಿಗೆ ಬಿಡುವಂಥದ್ದು. ಸುಮಾರು 3 ತಿಂಗಳ ಟೈಮ್ನಲ್ಲಿ ಈ ಹುಳುಗಳು ಕೃಷಿ ತ್ಯಾಜ್ಯಗಳನ್ನೆಲ್ಲ ತಿಂದು ಹಿಕ್ಕೆ ಹಾಕೋದ್ರ ಮೂಲಕ ಎರೆಹುಳು ಗೊಬ್ಬರನ ಉತ್ಪಾದನೆ ಮಾಡಬಹುದು. ಸುಮಾರು ಇದರ ಬೆಲೆ 1 ಕೆಜಿಗೆ 10 ರೂಪಾಯಿಯಿಂದ 15 ರೂಪಾಯಿವರೆಗೂ ಈಗ ನಡೀತಾ ಇದೆ. ಹಾಗೇನೆ ಹುಳುಗಳಿಗೆ ಬೆಲೆ ಸುಮಾರು 300 ರೂಪಾಯಿ 1 ಕೆಜಿಗೆ ಹುಳುವಿನ ಬೆಲೆ ಆಗಿರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಯಲ್ಲಿ ಸಂಪರ್ಕಿಸಿ 9110827049. ನಮಸ್ಕಾರ. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಅರೆ ಸಂಗ್ರಾಮ್, ನಿನ್ನ ಹೊಲದಲ್ಲಿ ಕಳೆಗಳ ಹೇಳ ಹೆಸರಿಲ್ಲ, ದೂರ ದೂರದವರೆಗೆ ಹಚ್ಚ ಹಸಿರಿನಿಂದ ತುಂಬಿದೆ, ಇದನ್ನ ಹೇಗೆ ಮಾಡಿರುವಿ? ಇದು ಕೂಡ ಕೇಳುವ ವಿಷಯವೇ. ಇಂತಹ ಕೆಲಸವನ್ನು ಬಾಯರ್ನ ಲಾಡಿಸ್ ಮಾತ್ರ ಮಾಡಬಹುದು. ಲಾಡಿಸ್ ಕಳೆಗಳನ್ನು ಶೀಘ್ರವಾಗಿ ನಾಶಪಡಿಸುತ್ತದೆ ಹಾಗೂ ಇದರ ಸೇಫ್ನ ಟೆಕ್ನಾಲಜಿ ಬೆಳೆಗಳ ಹಸಿರುತನವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಬಾಯರ್ನ ಲಾಡಿಸ್, ಯಾವುದೇ ಸರಿಸಾಟಿ ಇಲ್ಲ. ಈಗ ಪ್ರಕಟಣೆಗಳು. ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಡಿಯಲ್ಲಿ 2019 3 ಹಂಗಾಮುಗಳಲ್ಲಿ ರೈತರು ಸಲ್ಲಿಸಿದ್ದ ಪ್ರಸ್ತಾವನೆಗಳು ಹಾಗೂ ಬೆಳೆ ಸಮೀಕ್ಷೆಯ ದತ್ತಾಂಶಗಳೊಂದಿಗೆ ಹೋಲಿಕೆ ಮಾಡಿ ತಾಳೆ ನೋಡಲಾಗಿದೆ. ವಿಮಾ ಸಂಸ್ಥೆಯವರು ಪ್ರಸ್ತಾವನೆಗಳನ್ನು ಪರಿಶೀಲಿಸಿ ದಾವಣಗೆರೆ ಜಿಲ್ಲೆಯ 2066 ಜನ ರೈತರ ಪ್ರಸ್ತಾವನೆಗಳನ್ನು ತಿರಸ್ಕರಿಸಿದ್ದಾರೆ. ತಿರಸ್ಕೃತಗೊಂಡ ರೈತರ ಪ್ರಸ್ತಾವನೆಗಳ ಮಾಹಿತಿಯನ್ನು ಎಲ್ಲಾ ರೈತ ಸಂಪರ್ಕ ಕೇಂದ್ರಗಳ ಸೂಚನಾ ಫಲಕಗಳಲ್ಲಿ ಪ್ರಕಟಿಸಲಾಗಿದೆ. ಆದುದರಿಂದ 2019 3 ಹಂಗಾಮುಗಳಲ್ಲಿ ವಿಮೆ ಮಾಡಿಸಿರುವ ರೈತರು ತಮ್ಮ ಆಕ್ಷೇಪಣೆಗಳನ್ನು ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದ್ದು, ದಯವಿಟ್ಟು ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ಆಕ್ಷೇಪಣೆಗಳನ್ನು ದಿನಾಂಕ 15/7/2022 ಒಳಗೆ ಸಲ್ಲಿಸಲು ಕೋರಿದೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಕಚೇರಿಗಳನ್ನು ಸಂಪರ್ಕಿಸಲು ವಿನಂತಿಸಿದೆ. ರೈತ ಬಾಂಧವರೇ, ಸ್ವತಂತ್ರ ಭಾರತ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ರೈತರ ಪಾಲ್ಗೊಳ್ಳುವಿಕೆ ನಮ್ಮ ಆದ್ಯತೆ ಅಭಿಯಾನದ ಅಂಗವಾಗಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕ್ಷೇಮಾಭಿವೃದ್ಧಿ ಮಂತ್ರಾಲಯವು ರೈತರಿಂದ ವಿಡಿಯೋ ಸ್ಪರ್ಧೆಗೆ ಆಹ್ವಾನ ನೀಡಿದೆ. ರೈತರ ಆದಾಯದಲ್ಲಿ ಆದ ವೃದ್ಧಿ, ಕೃಷಿಯಲ್ಲಿ ಹೊಸ ತಂತ್ರಜ್ಞಾನ ಅಳವಡಿಕೆ, ಇದರಿಂದಾದ ಲಾಭ ಮತ್ತು ಕೃಷಿ ಮಂತ್ರಾಲಯದ ಯೋಜನೆಗಳಿಂದ ಪಡೆದ ಲಾಭಗಳ ಕುರಿತಾಗಿ ಈ ಮೂರು ವಿಭಾಗಗಳಲ್ಲಿ ವಿಡಿಯೋ ಮಾಡಿ ಕಳುಹಿಸಿ. ಕ್ರಮವಾಗಿ 11,000 ರೂಪಾಯಿಗಳು, 5,000 ರೂಪಾಯಿಗಳು ಹಾಗೂ 3,000 ರೂಪಾಯಿಗಳ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಬಹುಮಾನ ಪಡೆಯಬಹುದಾಗಿದೆ. ರೈತರು ತಮ್ಮ ಯಶೋಗಾಥೆಯ ವಿಡಿಯೋಗಳನ್ನ 8 ತಾರೀಕಿನ ಒಳಗಾಗಿ ಅಪ್ಲೋಡ್ ಮಾಡಬೇಕು. ವಿಡಿಯೋ ಅಪ್ಲೋಡ್ ಮಾಡುವ ವೆಬ್ಸೈಟ್ https://innovativeindia.mygov.in/. ಚಿತ್ರದುರ್ಗ ಜಿಲ್ಲೆಯಲ್ಲಿ 2022-23 ಸಾಲಿನ ಹಿಂಗಾರು ಹಂಗಾಮು ಬೆಳೆ ಸಮೀಕ್ಷೆಗೆ ರೈತರ ಆಪ್ ಬಿಡುಗಡೆ ಮಾಡಲಾಗಿದ್ದು, ರೈತರು ಗೂಗಲ್ ಪ್ಲೇಸ್ಟೋರ್ನಿಂದ ಖಾರೀಫ್ ಫಾರ್ಮರ್ ಕ್ರಾಪ್ .2022-23 ಮೊಬೈಲ್ ಆಪ್ ಡೌನ್ಲೋಡ್ ಮಾಡಿಕೊಂಡು ತಾವು ಬೆಳೆದ ಬೆಳೆ ಮಾಹಿತಿ ಹಾಗೂ ಛಾಯಾಚಿತ್ರವನ್ನು ಅಪ್ಲೋಡ್ ಮಾಡಬಹುದಾಗಿದೆ. ಸದರಿ ಮಾಹಿತಿಯನ್ನು ಬೆಳೆ ವಿಮೆ, ಬೆಳೆ ನಷ್ಟ ಪರಿಹಾರ, ಬೆಂಬಲ ಬೆಲೆ ಮತ್ತು ಸರ್ಕಾರದ ವಿವಿಧ ಯೋಜನೆಗಳಡಿ ಸವಲತ್ತುಗಳನ್ನು ಒದಗಿಸಲು ಪಹಣಿಯಲ್ಲಿ ಅಳವಡಿಸಲು ಬಳಸಲಾಗುತ್ತದೆ. ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ತಮ್ಮ ಜಮೀನಿನ ಬೆಳೆ ಮಾಹಿತಿಯನ್ನು ತಾವೇ ಖುದ್ದಾಗಿ ದಾಖಲಿಸಲು ಕೋರಿದೆ. ರೈತರು ಹತ್ತಿರದ ರೈತ ಸಂಪರ್ಕ ಕೇಂದ್ರ, ಗ್ರಾಮ ಲೆಕ್ಕಾಧಿಕಾರಿಗಳು ಅಥವಾ ಗ್ರಾಮಗಳಿಗೆ ನಿಯೋಜಿಸಿದ ಖಾಸಗಿ ನಿವಾಸಿಗಳ ಸಹಯೋಗದೊಂದಿಗೆ ಸಹ ಬೆಳೆ ಮಾಹಿತಿಯನ್ನು ದಾಖಲಿಸಬಹುದು. ಬೆಳೆ ವಿವರಗಳನ್ನು ದಾಖಲು ಮಾಡದಿದ್ದಲ್ಲಿ ಇಲಾಖೆಗಳಿಂದ ದೊರೆಯುವ ಸವಲತ್ತುಗಳಿಂದ ವಂಚಿತರಾಗುತ್ತೀರಿ. ಹೆಚ್ಚಿನ ಮಾಹಿತಿಗಾಗಿ ರೈತರು ಬೆಳೆ ಸಮೀಕ್ಷೆ ಸಹಾಯವಾಣಿ ಸಂಖ್ಯೆ 8444-8444-7715 ಕರೆ ಮಾಡಬಹುದು ಅಥವಾ ಸಂಬಂಧಪಟ್ಟ ತಾಲ್ಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಅಥವಾ ರೈತ ಸಂಪರ್ಕ ಕೇಂದ್ರ ಅಥವಾ ಗ್ರಾಮ ಲೆಕ್ಕಾಧಿಕಾರಿಗಳನ್ನು ಸಂಪರ್ಕಿಸಬಹುದು. ಮುಸುಕಿನ ಜೋಳದಲ್ಲಿ ಸೈನಿಕ ಹುಳುವಿನ ನಿರ್ವಹಣೆ ಹಾನಿಯ ಲಕ್ಷಣಗಳು. ದಾವಣಗೆರೆ ಜಿಲ್ಲೆಯಾದ್ಯಂತ ಮುಸುಕಿನ ಜೋಳದಲ್ಲಿ ಸೈನಿಕ ಹುಳುವಿನ ಬಾಧೆ ಕಾಣಿಸಿಕೊಂಡಿದ್ದು, ಹುಳುಗಳು ಎಲೆಗಳನ್ನು ಕೆರೆದು ತಿನ್ನುವುದರಿಂದ ನೀಳವಾದ ಚಿಂದಿಯಂತಾದ ರಂಧ್ರಗಳು ಕಾಣಿಸಿಕೊಳ್ಳುತ್ತವೆ. ಎಲೆ ಸುಳಿಯನ್ನು ತಿಂದು ಹಾಳು ಮಾಡುತ್ತವೆ. ಆ ಸುಳಿಯಲ್ಲಿ ತೇವದಿಂದ ಕುಡಿದ ಕಂದು ಬಣ್ಣದ ಹಿಕ್ಕೆಗಳನ್ನು ಕಾಣಬಹುದು. ನಿರ್ವಹಣಾ ಕ್ರಮಗಳು ಹೀಗಿವೆ. ಮೊಟ್ಟೆಗಳ ಗುಂಪು ಹಾಗೂ ಮೊದಲ ಹಂತದ ಮರಿಗಳಿರುವ ಎಲೆಗಳನ್ನು ಕಿತ್ತು ನಾಶಪಡಿಸುವುದು. ಹೊಲದಲ್ಲಿ ಅಲ್ಲಲ್ಲಿ ಕವಳೆಯೊಡೆದ ರೆಂಬೆಗಳನ್ನು ನೆಟ್ಟು ಪಕ್ಷಿಗಳನ್ನು ಆಕರ್ಷಿಸುವುದು. ಮೊಟ್ಟೆಗಳ ಪರತಂತ್ರ ಜೀವಿಯಾದ ಟ್ರೈಕೋಗ್ರಾಮ ಪ್ರಿಟಿಯೋಸಮ್ನನ್ನು ಎಕರೆಗೆ 50,000 ಮೊಟ್ಟೆಗಳಂತೆ ನಿರ್ಧರಿತ ಅಂತರದಲ್ಲಿ ಬಿಡುವುದು. ಲದ್ದಿ ಹುಳುವಿನಿಂದ 10% ಹಾನಿಯಾಗಿದ್ದಲ್ಲಿ 5% ಬೇವಿನ ಕಷಾಯ 5 ಮಿಲಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಂಪಿಡಿಸುವುದು. 20% ಹಾನಿಯಾಗಿದ್ದಲ್ಲಿ 0.4 gram ಯಮಾಮೆಕ್ಟಿನ್ ಬೆಂಜೋಯಿಟ್ 5% ಅಥವಾ 0.3 milliliter ಸ್ಟೈನೋಸಾಡ್ 4% ಅಥವಾ 2 gram ಥಯೋಡಿ ಕಾರ್ಬನ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದು. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಿದೆ. ಇದುವರೆಗೂ ಕೆಲವು ಪ್ರಕಟಣೆಗಳನ್ನು ಕೇಳಿದಿರಿ. ಈಗ ಕೇಳಿ ಒಂದು ಜನಪದ ಗೀತೆ. ಕಿಟ್ಟಿ ಕಿಟ್ಟಿ ತಳಲಾರೆ ಜ್ಞಾನ ಅಂಕಗಳಿನ ನಾ ಕಿಟ್ಟಿ ಕಿಟ್ಟಿ ಕಿಟ್ಟಿ ತಾಳಲಾರೆ